ಆರೋಗ್ಯ ಇಲಾಖೆಯ ಮಹತ್ವಾಕಾಂಕ್ಷೆ ಯೋಜನೆ ಆಯುಷ್ಮಾನ್ ಭಾರತ್, ಪ್ರಧಾನಮಂತ್ರಿ ಜನಾರೋಗ್ಯ, ಮುಖ್ಯಮಂತ್ರಿಗಳ ಆರೋಗ್ಯ ಕರ್ನಾಟಕ ಯೋಜನೆ. ಬಿಪಿಎಲ್ ನವರಿಗೆ ವರ್ಷಕ್ಕೆ 5 ಲಕ್ಷದವರೆಗೂ ಉಚಿತ, ಎಪಿಎಲ್ ನವರಿಗೆ 1.5 ಲಕ್ಷದವರೆಗೂ ಸಹಪಾವತಿ ಆಧಾರದಲ್ಲಿ ಚಿಕಿತ್ಸಾ ವೆಚ್ಚವನ್ನು ಸರ್ಕಾರ ಚಿಕಿತ್ಸಾ ಸಂಸ್ಥೆಗೆ ಭರಿಸುತ್ತದೆ. ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಲಭ್ಯವಿಲ್ಲದಿದ್ದಲ್ಲಿ ಮಾತ್ರ ರೆಫರಲ್ ಆಧಾರದ ಮೇಲೆ ನೋಂದಾಯಿತ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯಬಹುದು. ತುರ್ತು ಸಂದರ್ಭದಲ್ಲಿ ರೆಫರಲ್ ಅಗತ್ಯ ಇರುವುದಿಲ್ಲ. ಹೆಚ್ಚಿನ ಮಾಹಿತಿಗೆ 1455555 ಅಥವಾ 1800042583 ಕರೆ ಮಾಡಿ. ನಿಮ್ಮ ಆರೋಗ್ಯ ನಮ್ಮ ಆದ್ಯತೆ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಒಂದೊಳ್ಳೆ ಇನ್ಶೂರೆನ್ಸ್ ಪಾಲಿಸಿ AI ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್, ಆದ್ರೆ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್. LIC ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. LIC ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ಆನೆಕಾಲು ರೋಗ ಸೋಂಕಿತ ಕ್ಯೂಲೆಕ್ಸ್ ಸೊಳ್ಳೆ ಕಡಿತದಿಂದ ಹರಡುತ್ತದೆ. ಮೈಕ್ರೋಫೈಲೇರಿಯಾ ಜಂತುಗಳು ಮನುಷ್ಯನ ದೇಹ ಹೊಕ್ಕಾಗ ಆನೆಕಾಲು ರೋಗ ಉಂಟಾಗುತ್ತದೆ. ಆರಂಭದಲ್ಲಿ ಯಾವುದೇ ಲಕ್ಷಣಗಳು ಕಾಣುವುದಿಲ್ಲ. ಸೋಂಕು ಉಂಟಾಗಿ 5-6 ವರ್ಷಗಳ ನಂತರ ಕೈಕಾಲು, ಸ್ತನ, ವೃಷಣಗಳಲ್ಲಿ ಊತ ಕಂಡುಬರುತ್ತದೆ. ನಿರ್ಲಕ್ಷ್ಯ ಮಾಡಿದರೆ ದೈಹಿಕ ಅಂಗವೈಕಲ್ಯ ಉಂಟಾಗಬಹುದು. ರೋಗ ಪತ್ತೆ ಹಚ್ಚಲು ರಾತ್ರಿ 8:30 ಮಧ್ಯರಾತ್ರಿ 12:00 ರಕ್ತಲೇಪನ ಸಂಗ್ರಹಿಸಿ ಪರೀಕ್ಷೆ ಮಾಡಲಾಗುತ್ತದೆ. ಮೈಕ್ರೋಫೈಲೇರಿಯಾ ದೃಢಪಟ್ಟವರಿಗೆ ವಯಸ್ಸಿಗೆ ಅನುಗುಣವಾಗಿ DAC ಮಾತ್ರೆಗಳನ್ನು ನೀಡಲಾಗುತ್ತದೆ. ಆನೆಕಾಲು ರೋಗಕ್ಕೆ ಚಿಕಿತ್ಸೆ ಮತ್ತು ನಿರ್ವಹಣೆ ಅಗತ್ಯ. ಆನೆಕಾಲು ರೋಗ ತಡೆಗಟ್ಟಲು ಸಾರ್ವಜನಿಕರು ಮನೆಯ ಸುತ್ತಮುತ್ತ ನೀರು ನಿಲ್ಲದಂತೆ ಸ್ವಚ್ಛತೆ ಕಾಪಾಡಬೇಕು. ಸೊಳ್ಳೆಗಳು ಕಚ್ಚದಂತೆ ಸೊಳ್ಳೆ ಪರದೆ ಮತ್ತು ಸೊಳ್ಳೆ ನಿರೋಧಕಗಳನ್ನು ಉಪಯೋಗಿಸಬೇಕು. ಸಾಮೂಹಿಕ ಔಷಧ ನುಂಗುವ ಕಾರ್ಯಕ್ರಮದಲ್ಲಿ ಅರ್ಹರೆಲ್ಲರೂ ತಪ್ಪದೇ ಗುಳಿಗೆಗಳನ್ನು ಸೇವಿಸಬೇಕು. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರ ಸಂಪರ್ಕಿಸಿ. ಪ್ರಕಟಣೆ ರಾಷ್ಟ್ರೀಯ ಆರೋಗ್ಯ ಅಭಿಯಾನ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಈಗ ಕೇಳಿ ಹಲ್ಲಿನ ಬದಲಾವಣೆ ಕುರಿತು. ಎನುಪೊಯ ಡೆಂಟಲ್ ಕಾಲೇಜಿನ ಪ್ರೋಸ್ಟೋಡಾಂಟಿಕ್ಸ್ ವಿಭಾಗದ ಪ್ರಾಧ್ಯಾಪಕರಾದ ಡಾಕ್ಟರ್ ಮಲ್ಲಿಕಾ ಶೆಟ್ಟಿ ಅವರೊಂದಿಗೆ ಸಂದರ್ಶನ. ಈಗ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಮಲ್ಲಿಕಾ ಎಸ್ ಶೆಟ್ಟಿ ಅವರು. ಅವರು ಎನುಪೊಯ ಡೆಂಟಲ್ ಕಾಲೇಜಲ್ಲಿ ಪ್ರೋಸ್ಟೋಡಾಂಟಿಕ್ಸ್ ವಿಭಾಗದಲ್ಲಿ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ನಮಸ್ಕಾರ ಡಾಕ್ಟರ್ ಮಲ್ಲಿಕಾ ಶೆಟ್ಟಿ ಅವರೇ. ನಮಸ್ಕಾರ ಡಾಕ್ಟರ್. ಈಗ ಈ ಮೊದಲು ಹಲ್ಲಿನಲ್ಲಿ ಅಂತ ಹೇಳಿದ್ರೆ ತುಂಬಾ ವಿಭಾಗಗಳು ನಮಗೆ ಗೊತ್ತಿದ್ದಾಗೆ ಇರಲಿಲ್ಲ, ಈಗ ಹಲವಾರು ವಿಭಾಗಗಳಿದ್ದೇವೆ. ನೀವೀಗ ಪ್ರೋಸ್ಟೋಡಾಂಟಿಕ್ಸ್ ಅನ್ನುವಂಥ ವಿಭಾಗದಲ್ಲಿ ಇದ್ದೀರಿ. ಮುಖ್ಯವಾಗಿ ಏನು ಕೆಲಸ ಮಾಡ್ತೀರಿ ಈ ಪ್ರೋಸ್ಟೋಡಾಂಟಿಕ್ಸ್ ಅಲ್ಲಿ? ಪ್ರೋಸ್ಟೋಡಾಂಟಿಕ್ಸ್ ಅನ್ನೋ ವಿಭಾಗದಲ್ಲಿ ನಮ್ಮ ಬಳಿ ಬರುವ ರೋಗಿಗಳು ಹೇಗೆ ಬರುತ್ತಾರೆ, ಅವರಿಗೆ ಹಲ್ಲಿರುವುದಿಲ್ಲ, ಹಲ್ಲುಗಳು ಕಳೆದುಕೊಂಡು ಹೋದವರು ನಮ್ಮಲ್ಲಿ ಬರ್ತಾರೆ. ಹಲ್ಲುಗಳನ್ನು ಮರುಸ್ಥಾಪನೆ ಮಾಡುವುದೇ ನಮ್ಮ ಸ್ಪೆಷಾಲಿಟಿ ಆಗಿರುತ್ತದೆ. ಅದು ಮರುಸ್ಥಾಪನೆ ಮಾಡುವಾಗ ನಮಗೆ ಆ ರೋಗಿಯ ಬಾಯಿಯ ಕಂಡೀಷನ್ ಅನ್ನು ನಾವು ನೋಡ್ತೇವೆ. ಆಗ ಅದಕ್ಕೆ ನಮಗೆ ಅವರಿಗೆ ತೆಗೆದಿಡುವಂಥ ಉಪಕರಣ ಮಾಡಿಕೊಡ್ಬೇಕಾ ಅಥವಾ ಫಿಕ್ಸ್ಡ್ ಉಪಕರಣ ಮಾಡಿಕೊಡ್ಬೇಕಂತ ನಾವು ಅಲ್ಲಿ ಡಿಸೈಡ್ ಮಾಡ್ತೇವೆ. ಈ ಫಿಕ್ಸ್ಡ್ ಅಲ್ಲಿ ಪುನಃ ಅದರಲ್ಲಿ ವ್ಯತ್ಯಾಸಗಳಿರುತ್ತವೆ. ಒಂದ ನಾವು ಪಕ್ಕದ ಎರಡು ಹಲ್ಲುಗಳನ್ನು ಉಪಯೋಗಿಸಿ ಅದರ ಸಪೋರ್ಟಿನ ಮೇಲೆ ನಾವು ಉಪಕರಣಗಳನ್ನು ಕೊಡ್ತೇವೆ. ಅಥವಾ ಇಂಪ್ಲಾಂಟ್ ಅನ್ನುವ ಅದು ನೀವು ಕೇಳಿರ್ಬೇಕು. ಇಂಪ್ಲಾಂಟ್ ಅನ್ನುವ ಇನ್ನೊಂದು ಹೊಸ ಟೆಕ್ನಾಲಜಿ ಇದೆ, ಅದರ ಬಳಕೆಯನ್ನು ಮಾಡಿ ಕೂಡ ನಾವು ಹಲ್ಲುಗಳ ಮರುಸ್ಥಾಪನೆ ಮಾಡುತ್ತೇವೆ. ಈಗ ಮುಖ್ಯವಾಗಿ ನಿಮ್ಮಲ್ಲಿ ಪೇಷಂಟ್ ಬಂದರು ಅಂತ ಇಟ್ಕೊಳ್ಳಿ, ಯಾವಾಗ ನೀವು ಹಲ್ಲುಗಳನ್ನು ಈ ಹೊಸತ್ತಾಗಿ ಮಾಡಬೇಕೋ ರಿಪ್ಲೇಸ್ ಮಾಡಬೇಕು ಅಂತ ಡಿಸೈಡ್ ಮಾಡುವುದು ಹೇಗೆ ನೀವು? ಈಗ ತೆಗೆದಿಡುವಂಥ ಉಪಕರಣಗಳು ಜನರಲಿ ನಮ್ಮ ಪೇಷಂಟ್ಗಳು ಹಾಕಿದ್ದವರು ಬರ್ತಾರೆ, ನಾವು ಮಿನಿಮಮ್ ಆಗಿ 5 ವರ್ಷ ನೀವು ಬಾಯಲ್ಲಿ ಇಟ್ಕೊಳ್ಬಹುದು ಅಂತ ಹೇಳ್ತೇವೆ. ಬಟ್ ಅದಲ್ಲದೆ ಅದು ಯಾವ ಕಂಡೀಷನಲ್ಲಿ ಇದೆ ಅಂತ ನೋಡ್ತೇವೆ. ಈಗ ಕೆಲವರಿಗೆ ನಾವು ಮೊದಲಾಗಿ ಆ ಉಪಕರಣವನ್ನು ಬಾಯಲ್ಲಿಡುವಾಗ ನಾವು ಕೆಲವು ಇನ್ಸ್ಟ್ರಕ್ಷನ್ಸ್ ಕೊಡ್ತೇವೆ, ಇದನ್ನು ನೀವು ಹೀಗೆ ಬ್ರಷ್ ಮಾಡಬೇಕು, ಹೀಗೆ ಉಪಯೋಗಿಸಬೇಕು, ನೀರಲ್ಲಿ ಇಡಬೇಕು, ರಾತ್ರಿ ಇಡಬೇಕು, ಅದೆಲ್ಲ ಹೇಳ್ತೇವೆ. ಕೆಲವರು ಅದನ್ನು ಎಕ್ಸಾಕ್ಟ್ಲಿ ಹಾಗೆ ಫಾಲೋ ಮಾಡ್ತಾರೆ. ಈಗ ತೆಗೆದಿಡುವ ಉಪಕರಣ ಅಂದ್ರೆ ಫುಲ್ ಹಲ್ಲಿನ ಸೆಟ್, ಫುಲ್ ಸಹ ಇದೆ, ಪಾರ್ಷಲ್ ಸಹ ಇದೆ. ಒಂದೆರಡು ಹಲ್ಲು ಮಿಸ್ ಆದವರು ಕೂಡ ಕೆಲವರು ಹೇಳ್ತಾರೆ, ನನ್ನ ಅಕ್ಕಪಕ್ಕದ ಹಲ್ಲನ್ನು ನೀವು ಏನು ಮುಟ್ಬಾರ್ದು, ನಮ್ಗೆ ಎಂತ ಮಾಡೋದು ಬೇಡ. ಬಟ್ ಅದಕ್ಕೆ ಇಂಪ್ಲಾಂಟ್ ಒಂದು ಚಾಯ್ಸ್ ಇದೆ. ಬಟ್ ಇಂಪ್ಲಾಂಟ್ ನನಗೆ ಎಕ್ಸ್ಪೆನ್ಸಿವ್ ಆಗ್ತದೆ, ನನಗೆ ಕಾಸ್ಟ್ಲಿ ಆಯಿತು, ನನಗೆ ಅದು ಬೇಡ ಅಂತ ಹೇಳುವಾಗ ನಾವು ತೆಗೆದು ಇಡುವಂಥ ಉಪಕರಣಗಳನ್ನು ಮಾಡಿ ಕೊಡ್ತೇವೆ. ಸೊ ಪಾರ್ಷಿಯಲ್ ಸಹ ಮಾಡ್ತೇವೆ, ಕಂಪ್ಲೀಟ್ ಸಹ ಮಾಡ್ತೇವೆ, ಫುಲ್ ಸಹ. ಈಗ ಇದು ಎಲ್ಲ ಸೆಟ್ ಅಂತ ಹೇಳಿದ್ರೆ ಎಲ್ಲ ಹಲ್ಲುಗಳು ಆಯಿತು, ಈ ಒಂದೊಂದು ಅದರ ಮಧ್ಯೆ ಹಲ್ಲಿದ್ರೆ ಏನು ಮಾಡ್ತೀರಿ, ಈ ಸೆಟ್ ಅನ್ನ ಇಡುವಂತಹ ವ್ಯವಸ್ಥೆ ಹೇಗೆ ಮಾಡುವಂತ? ಈಗ ಮಧ್ಯ ಮಧ್ಯದಲ್ಲಿ ಹಲ್ಲು ಇದೆ, ಕೆಲವು ಮಧ್ಯ ಮಧ್ಯದ ಹಲ್ಲು ಇಲ್ಲ, ಅಂಥದ್ರಲ್ಲಿ ನಾವು ಉಳಿದ ಹಲ್ಲಿನ ಕಂಡೀಷನ್ ನೋಡ್ತೇವೆ. ಈಗ ಕೆಲವುದು ನಾವು ಗ್ರೇಡ್ ಆಫ್ ಮೊಬಿಲಿಟಿ ಅಂತ ಹೇಳ್ತೇವೆ, ಅದು ಸ್ವಲ್ಪ ಅಲ್ಗಾಡ್ತಿದ್ರೆ ಗ್ರೇಡ್ 1 ಅಂತ ಹೇಳ್ತೇವೆ. ಆದ್ರೆ ಜಾಸ್ತಿ ಆದಾಗ ಇದ್ದ ಹಾಗೆ ನಾವು ಪೇಷಂಟ್ಗೆ ಅಡ್ವೈಸ್ ಮಾಡ್ತೇವೆ, ನೀವು ಅದನ್ನು ಹಲ್ಲು ತೆಗೆಯುವುದು ಒಳ್ಳೇದು ಅಂತ ಹೇಳ್ತೇವೆ. ಸೊ ಹಾಗಿದ್ದಾಗ ಹಲ್ಲುಗಳನ್ನು ತೆಗೆದು ಮತ್ತೆ ನಾವು ಕಂಪ್ಲೀಟ್ ಡೆಂಚರ್ ಕೊಡ್ತೇವೆ. ಬಟ್ ಕೆಲವೆಲ್ಲ ಹಲ್ಲು ಫರ್ಮ್ ಇರ್ತದೆ, ಅದನ್ನೆಲ್ಲ ನಾವು ಮುಟ್ಲಿಕ್ಕೆ ಹೋಗುದಿಲ್ಲ. ಪ್ಲೇನ್ ಕರೆಕ್ಷನ್ ಅಂತ ಹೇಳ್ತೇವೆ, ಅದನ್ನೆಲ್ಲ ಕರೆಕ್ಟ್ ಮಾಡಿ ಮತ್ತೆ ನಾವು ಉಪಕರಣ ಅದು ಇದ್ದ ಹಾಗೆ ಅಲ್ಲಿಯ ಅಳತೆ ತೆಗೆದು ಮತ್ತೆ ನಾವು ಉಪಕರಣಗಳನ್ನು ತಯಾರು ಮಾಡಿ ಕೊಡ್ತೇವೆ. ಈಗ ಆ ಸಂದರ್ಭದಲ್ಲಿ ಈ ನಾಲ್ಕೈದು ಹಲ್ಲು ಉಂಟು ಅಂತ ಆದ್ರೆ ಆ ಹಲ್ಲನ್ನ ಬಿಟ್ಟು ಮಾಡುವಂತದ್ದ ಹೇಗೆ? ಹೌದು, ಆದ್ರೆ ಕಂಡೀಷನ್ ಒಳ್ಳೇದಿರ್ಬೇಕಾ ಹಲ್ಲಿದು. ಹಲ್ಲಿನ ಕಂಡೀಷನ್ ಒಳ್ಳೇದಿದ್ರೆ ಆಗಿದ್ರೆ ನಾವು ಅದನ್ನು ಇಡ್ತೇವೆ. ಬಟ್ ಅದ್ರದ್ದು ಕೆಲವು ಸ್ವಲ್ಪ ಕೆಳಗಿರ್ತದೆ, ಕೆಳಗೆ ಬಂದಿರ್ತದೆ, ಆಗ ಪ್ಲೇನ್ ಕರೆಕ್ಷನ್ ಅಂತ ಹೇಳ್ತೇವೆ. ಅದನ್ನೊಂದು ಲೆವೆಲ್ಗೆ ತಂದು ಮತ್ತೆ ನಾವು ಟ್ರೀಟ್ಮೆಂಟ್ ಮುಂದುವರಿಸ್ತೇವೆ. ಈಗ ಈ ತರದ ಹಲ್ಲುಗಳ ಸೆಟ್ ಮಾಡುವ ಏನಾಯ್ತು ಅಂತ ಹೇಳಿದ್ರೆ, ಒಂದು ಸ್ವಲ್ಪ ಸಮಯ ಆದ್ಮೇಲೆ ಆ ಒಳ್ಳೆದಿದ್ದ ಒಂದೆರಡು ಹಲ್ಲು ಬಿದ್ದು ಹೋದ್ರೆ ಆಗ ವ್ಯವಸ್ಥೆ ಹೆಚ್ಚು ಕಮ್ಮಿ ಆಗುದಿಲ್ವಾ? ಇಲ್ಲ, ಆಗೇನೇ ಮಾಡ್ತೇವೆ ನಾವು, ಈಗ ನಾವು ರಿಮೂವಬಲ್ ಅಂತ ನಾನು ಹೇಳಿದೆ, ತೆಗೆದಿಡುವಂತದ್ದು, ಅಲ್ಲಿ ನಾವು ಹಲ್ಲುಗಳ ಜೋಡಣೆ ಮಾಡ್ತೇವೆ. ಎಲ್ಲೆಲ್ಲಿ ಹಲ್ಲು ಹೋಗ್ತದೆ ಅದೇ ಪ್ರೊಸೆಸಸ್ಗೆ ಹಲ್ಲು ಜೋಡಣೆ ಮಾಡಿ ಕೊಡ್ತೇವೆ ನಾವು, ಅದು ತೆಗೆದಿಡುವಂತದ್ರಲ್ಲಿ ತೆಗೆದಿಡುವಂತದ್ದು. ಅದೇ ಅದರ ಬಗ್ಗೆ ಈಗ ಮಾತಾಡುದಿದ್ರೆ, ತೆಗೆದಿಡುವ ಹಲ್ಲು ಅಂತ ಹೇಳುವಂಥದ್ದು ಇದು ಯಾವ ಮೆಟೀರಿಯಲ್ ಇಂದ ಮಾಡಿರುವಂಥದ್ದು, ಮತ್ತೆ ಇದು ಸರಿಯಾಗಿ ಅಲ್ಲಿ ಕೂತ್ಕೊಳ್ತದೆ ಅಂತ ತೋರ್ತದ? ಅವರಿಗೆ ಏನಾದರೂ ಟ್ರೈನಿಂಗ್ ಎಲ್ಲ ಬೇಕಾಗ್ತದೆ? ಈ ತೆಗೆದಿಡುವಂಥದ್ದು ನಾವು ಒಂದು ಅಕ್ರಿಲಿಕ್ ಅಂತ ಇದೆ, ಅದರಲ್ಲಿ ಮಾಡ್ತೇವೆ. ಇನ್ನೊಂದು ಮೆಟೀರಿಯಲ್ ನಾವು ಕೋಬಾಲ್ಟ್ ಕ್ರೋಮಿಯಂ ಅಂತ ಒಂದು ಮೆಟಲ್ ಇದೆ, ಅದು ಮೆಟಲ್ ಫ್ರೇಮ್ ವರ್ಕ್ ರೆಡಿ ಮಾಡ್ತೇವೆ. ಅದರ ಮೇಲೆ ಹಲ್ಲನ್ನು ಮತ್ತೆ ನಾವು ಅದಕ್ಕೆ ಕೆಲವು ಪ್ರೊಸೀಜರ್ಸ್ ಇರುತ್ತದೆ, ಫ್ಲಾಸ್ಕಿಂಗ್ ಅಂತ ಹೇಳ್ತೇವೆ, ಅಕ್ರಲೈಸೇಷನ್ ಅಂತ ಹೇಳ್ತೇವೆ, ಆ ಸ್ಟೆಪ್ ಮಾಡಿ. ಸೊ ಎರಡು ವಿಧದ್ದು ಬರ್ತದೆ, ಒಂದ ಕಂಪ್ಲೀಟ್ಲಿ ಅಕ್ರಿಲಿಕ್ ಅಥವಾ ಅಕ್ರಿಲಿಕ್ ಮಿಕ್ಸ್ ಆಗಿರ್ತದೆ ಯಾವುದರಲ್ಲಿ, ಒಂದು ಮೆಟಾಲಿಕ್ ಫ್ರೇಮ್ ಅಲ್ಲಿ. ಆ ಫ್ರೇಮ್ ವರ್ಕ್ ಇಸ್ ಆಫ್ ಕಾಸ್ಟ್, ಅದು ಕೋಬಾಲ್ ಕ್ರೋಮಿಯಂ ಅಂತ ಹೇಳ್ತೇವೆ, ನಿಕಲ್ ಕ್ರೋಮಿಯಂ ಅಂತ, ಅದರನ್ನು ಯೂಸ್ ಮಾಡ್ತೇವೆ. ಈಗ ಒಬ್ಬರು ಪೇಷಂಟ್ ಬಂದಾಗ ಮುಖ್ಯವಾಗಿ ಅವರಿಗೆ ಏನು ನೀವು ಅವರ ಅಳತೆ ತೆಗಿಬೇಕಾ, ಅವರ ಹಲ್ಲಿನ ಶೇಪನ್ನು ನೋಡಬೇಕು, ಏನು ನೋಡಬೇಕಾಗ್ತದೆ ಈ ರೀತಿಯ ಸೆಟ್ ಮಾಡಬೇಕಾದ್ರೆ, ಅಥವಾ ರೆಡಿಮೇಡ್ ಆಗಿ ಇರ್ತದ? ಇಲ್ಲ, ರೆಡಿಮೇಡ್ ಆಗಿರುವುದಿಲ್ಲ. ಪ್ರತಿಯೊಂದು ಪೇಷಂಟಿಗೆ ಅವರ ಆರ್ಚ್ ಫಾರ್ಮ್, ಆರ್ಚ್ ಸೈಜ್ ಬೇರೆ ಬೇರೆ ಬೇರೆ ಇರ್ತದೆ, ಅದು ಅಳತೆ ಬೇರೆ ಬೇರೆ ಇರ್ತದೆ. ಸೊ ಪ್ರತಿಯೊಂದು ಪೇಷಂಟಿಗೆ ಕೂಡ ನಾವು ಕೂಡ ಒಂದು ಅಳತೆ ತೆಗಿತೇವೆ. ಅದರ ಮೇಲೆ ನಾವು ಕಾಸ್ಟ್ ಅಂತ ಹೇಳ್ತೇವೆ, ಕಾಸ್ಟ್ ಪ್ರೈಮರಿ ಕಾಸ್ಟ್ ಅಂತ, ಅದನ್ನು ಪೋರ್ ಮಾಡಿ ಅದರ ಮೇಲೆ ಇನ್ನೊಂದು ಸ್ಪೆಷಲ್ ಟ್ರೈ ಅನ್ನೋದನ್ನು ತಯಾರಿಸುತ್ತೇವೆ. ಆ ಸ್ಪೆಷಲ್ ಟ್ರೈ ಮೂಲಕ ನಮಗೆ ಇನ್ನೂ ಕಸ್ಟಮೈಸ್ಡ್ ಇಂಪ್ರೆಷನ್ ಸಿಗ್ತದೆ. ಎಕ್ಸಾಕ್ಟ್ಲಿ ಅದೇ ಈ ಪೇಷಂಟಿಗೆ ಆಗುವಂಥದ್ದೇ ಅಳತೆ ನಮಗೆ ಸಿಗ್ತದೆ. ಮತ್ತೆ ಹೈಟ್ ಚೆಕ್ ಮಾಡ್ತೇವೆ ನೆಕ್ಸ್ಟ್ ಸ್ಟೆಪ್ ಅಲ್ಲಿ. ಒಂದು ಪೇಷಂಟಿಗೆ ಅದು ಅವರ ಮುಖದ ಫೇಸ್ ಪ್ರೊಫೈಲ್ ಮೇಲೆ ಡಿಪೆಂಡ್ ಆಗಿರ್ತದೆ. ಸೊ ಹೈಟ್ ಚೆಕ್ ಮಾಡಿ ಮತ್ತೆ ಹಲ್ಲಿನ ಅರೇಂಜ್ಮೆಂಟ್, ಯಾವ ಹಲ್ಲು ಬೇಕು ಅಂದ್ರೆ ಯಾವ ಶೇಡ್ ಬೇಕು, ಯಾವ ಸೈಜ್ ಬೇಕು, ಅದರಲ್ಲಿ ಸಹ ತುಂಬಾ ವೇರಿಯೇಷನ್ಸ್ ಇರ್ತದೆ. ಸೊ ಪ್ರತಿ ಪೇಷಂಟಿಗೆ ಶೇಡ್ ಸೈಜ್ ಮ್ಯಾಚ್ ಮಾಡಿ ಮತ್ತೆ ನಾವು ಅದನ್ನು ಒಂದು ಟ್ರಯಲ್ ಕೂಡ ಮಾಡ್ತೇವೆ. ಅಂದ್ರೆ ಕೆಲವು ಪೇಷಂಟ್ನವರಿಗೆ, ಈಗ ನನ್ನ ಪ್ರಕಾರ ನನಗೆ ಇದು ಸರಿ ತೋರ್ತದೆ, ನಾವು ರೆಡಿ ಮಾಡಿ ಕೊಡ್ತೇವೆ. ಅಂದ್ರೆ ನಮ್ಮ ಡೆಂಟಲ್ ಲೆಬೋರೇಟರಿಯಲ್ಲಿ ಅದನ್ನು ರೆಡಿ ಮಾಡಿ ಕೊಡ್ತಾರೆ. ಪೇಷಂಟ್ಗಳಿಗೆ ಕೆಲವರಿಗೆ ಆಗ್ತದೆ ನನ್ನದು ಇದು ಹಲ್ಲು ಸ್ವಲ್ಪ ಜಾಸ್ತಿ ಕಂಡಿದಾಗ ಆಗ್ತದೆ, ಇನ್ನು ಕೆಲವರಿಗೆ ನನ್ನ ಹಲ್ಲು ಸ್ವಲ್ಪ ಇನ್ನು ಜಾಸ್ತಿ ಕಾಣಬೇಕು ನನಗೆ ಅಂತ ಅನಿಸ್ತದೆ, ಅಥವಾ ನನ್ನ ಹಲ್ಲು ಸ್ವಲ್ಪ ಮುಂದೆ ಇದೆ ಅದು ಸ್ವಲ್ಪ ಹಿಂದೆ ಮಾಡಿ, ಅದೆಲ್ಲ ಈ ಟ್ರಯಲ್ ಸೆಷನ್ ಅಲ್ಲಿ ನಮಗೆ ಕರೆಕ್ಷನ್ ಮಾಡ್ಲಿಕ್ಕೆ ಆಗ್ತದೆ. ಯಾಕಂದ್ರೆ ಅದು ವ್ಯಾಕ್ಸ್ ಅಲ್ಲಿ ವ್ಯಾಕ್ಸ್ ಮೇಲೆ ಹಲ್ಲುಗಳನ್ನು ಕೂಡಿಸಿ ಮಾಡುದು, ಅದರ ನಂತರ ಪೇಷಂಟ್ಗೆ ಒಪ್ಪಿಗೆ ಆಗ್ಬೇಕು, ನಮಗೆ ಸಹ ಸರಿ ತೋರಿಸಬೇಕು. ನಂತರ ನಾವು ಅದನ್ನು ಫೈನಲ್ ಪ್ರೊಸೆಸ್, ದಟ್ ಇಸ್ ಅಕ್ರಲೈಸೇಷನ್ ಅಂತ ಹೇಳಿ ಅಲ್ಲಿಗೆ ಹೋಗ್ತೇವೆ. ಅಕ್ರಲೈಸ್ ಆಗಿ ಬಂದ ನಂತರ ಪೇಷಂಟ್ಗೆ ಫಿನಿಶ್ ಪಾಲಿಶ್ ಮಾಡಿ ಡೆಂಚರ್ ಕೊಡ್ತೇವೆ. ಈಗ ಈ ಹಲ್ಲನ್ನು ಕೂತ್ಕೊಳ್ಳಿಸುವುದು ಯಾವುದರ ಮೇಲೆ, ಅದಕ್ಕೆ ಅಂದ್ರೆ ಈಗ ಫಿಟ್ಟಿಂಗ್ ನೀವು ಹೇಳಿದ್ರೆ ಅದು ರಿಮೂವೇಬಲ್ ಅಂತ ಹೇಳಿ ತೆಗೆಯುವಂಥದ್ದು. ಹೌದು, ಆಗ ಅದು ಕೆಲವು ಸಲ ಲೂಸ್ ಆಗುವಂಥದ್ದು, ಇಂಥ ಅವಕಾಶಗಳಿರುವುದಿಲ್ವಾ? ಹೌದು, ಈಗ ಈಗ ನಾನು ಕಂಪ್ಲೀಟ್ ಡೆಂಚರ್ ಅಂತ ಹೇಳಿದೆ ಅಲ್ಲ, ರಿಮೂವೇಬಲ್, ಅದೀಗ ಒಂದ ವಸಡಿನ ಮೇಲೆ ನಾವು ಕೊಡ್ತೇವೆ, ಇನ್ನೊಂದು ನಾವು ಇಂಪ್ಲಾಂಟ್ ಪ್ಲೇಸ್ ಮಾಡಿ ಅದರ ಸಪೋರ್ಟ್ ಮೇಲೆ ಸಹ ನಾವು ಕಂಪ್ಲೀಟ್ ಡೆಂಚರ್ ಕೊಡ್ತೇವೆ. ಇನ್ನೊಂದು ಸಿಚುವೇಶನ್ ಇದೆ ಇಲ್ಲಿ ಅಂದ್ರೆ, ಕೆಲವು ಒಂದೆರಡು ಹಲ್ಲು ಉಳಿದಿರ್ತದೆ, ಒಳ್ಳೇದಿರ್ತದೆ ಅದು ಹಲ್ಲು, ಅದಕ್ಕೆ ನಾವು ರೂಟ್ ಕೆನಾಲ್ ಟ್ರೀಟ್ಮೆಂಟ್ ಮಾಡಿ ಅದರ ಮೇಲೆ ಒಂದು ಕೋಪಿಂಗ್ ಅಂತ ಮಾಡಿ ಅದರ ಮೇಲೆ ಕೂಡ ನಾವು ಈ ಡೆಂಚರ್ಗಳನ್ನು ಕೊಡ್ತೇವೆ. ಅದರ ಅಡ್ವಾಂಟೇಜ್ ಏನಂದ್ರೆ, ಈಗ ಪೂರ್ತಿ ವಸಡಿನ ಮೇಲೆ ನಾವು ಡೆಂಚರ್ ಕೊಡುವಾಗ ಒಂದು ಸ್ವಲ್ಪ ಟೈಮಲ್ಲಿ ನಾವು ರಿಸಾಪ್ಷನ್ ಅಂತ ಹೇಳ್ತೇವೆ, ಎಲುಬು ಕರಗುವುದು ಅಂತ ಹೇಳ್ತೇವೆ, ಹಾಗೆ ಆಗ್ತಾ ಹೋಗ್ತದೆ. ಇದೇ ನಾವು ಪಕ್ಕದ ಎರಡು ಹಲ್ಲುಗಳನ್ನು ಉಳಿಸಿ ರೂಟ್ ಕೆನಾಲ್ ಮಾಡಿ ಅದನ್ನು ಉಳಿಸಿದ್ರೆ ಆ ರಿಸಾಪ್ಷನ್ ಲೆವೆಲ್ ಸ್ವಲ್ಪ ಕಮ್ಮಿ, ಅದಕ್ಕೆ ಓವರ್ ಡೆಂಚರ್ ಅಂತ ಕರಿತೇವೆ. ಅದರ ಮೇಲೆ ಡೆಂಚರ್ ಇಡುವ ಕಾರಣ ಓವರ್ ಡೆಂಚರ್ ಅದು. ಮತ್ತೆ ಇನ್ನೊಂದು ಇಂಪ್ಲಾಂಟ್ ಪ್ಲೇಸ್ ಮಾಡಿ ಅದರ ಮೇಲೆ ಕೂಡ ನಾವು ಡೆಂಚರ್ಸ್ ಪ್ಲೇಸ್ ಮಾಡ್ತೇವೆ. ಈಗ ಈ ತರ ಮಾಡಿದ ಹಲ್ಲಿನ ಒಂದು ಸೆಟ್ ಅಂತ ನಾವು ಹೇಳಿದ್ರೆ ಇದರ ಬಾಳಿಕೆ ಎಷ್ಟು ವರ್ಷಗಳ ಕಾಲ? ಅದೇ ನಾನು ಮೊದಲು ಹೇಳಿದಾಗೆ ಒಂದು 5 ವರ್ಷ ಡ್ಯೂರೇಷನ್ ಕೊಡಬಹುದು. ದೆನ್ ಡಿಪೆಂಡಿಂಗ್ ಆನ್ ದ ಮೇಂಟೆನೆನ್ಸ್, ಪೇಷಂಟ್ ಮೇಂಟೈನ್ ಮಾಡ್ಬೇಕು. ಇನ್ನು ಕೆಲವು ಪೇಷಂಟ್ 3 ವರ್ಷದಲ್ಲಿ ನೀವು ಡೆಂಚರ್ ನೋಡಿದ್ರೆ ಅದು ಕ್ಲೀನ್ ಆಗಿರುವುದಿಲ್ಲ, ಅಂದ್ರೆ ಅವರಿಗೆ ಅದು ಮಾಹಿತಿ ಇರುವುದಿಲ್ಲ, ಅಥವಾ ಅದು ನಾವು ಹೇಳ್ತೇವೆ ಡೆಕ್ಸ್ಟರಿಟಿ ಅಂತ ಹೇಳ್ತೇವೆ, ಏಜ್ ಆಗುವಾಗ ಕ್ಲೀನ್ ಮಾಡ್ಲಿಕ್ಕೆ ಆಗುದಿಲ್ಲ, ಅದು ಸಹ ಇರಬಹುದು. ಅಂತ ಕಾರಣಗಳಲ್ಲಿ ನಾವು ಡೆಂಚರ್ ನೋಡಿದಾಗ ಇದು ಸರಿ ಇಲ್ಲ ಅಂತ ಅನಿಸಿದ್ರೆ ನಾವು ಚೇಂಜ್ ಮಾಡಿಸ್ತೇವೆ. ಸಾಮಾನ್ಯವಾಗಿ ಈ ರೀತಿಯ ಒಂದು ಹಲ್ಲಿನ ಸೆಟ್ ಇಟ್ಟರೆ ಅವರು ಏನು ವಿಷಯಗಳನ್ನ ಗಮನಿಸಬೇಕು, ಯಾವ ವಿಷಯದ ಬಗ್ಗೆ ಅವರು ಹೆಚ್ಚು ಗಮನ ಕೊಡಬೇಕು? ಮೊದಲನೇದಾಗಿ ಇವರು ಈಗ ಮೊದಲು ನಾವು ಡೆಂಚರ್ ಕೊಡುವಾಗ ಈ ಪೇಷಂಟ್ ಅವರು ಎಣಿಸ್ತಾರೆ ನನಗೆ ಇನ್ನು ಮೊದಲಿನಾಗೆ ಎಲ್ಲ ತಿನ್ಲಿಕ್ಕೆ ಆಗ್ತದೆ, ಹಾಗೆಲ್ಲ ಇರ್ತದೆ, ಹಾಗಿರುವುದಿಲ್ಲ. ನಮ್ಮ ಹಲ್ಲಿರುವಾಗ ಅದರಲ್ಲಿ ಬೇರಿದೆ, ಅಲ್ಲಿ ಒಂದು ಆ ಬೇರಿನ ಹಲ್ಲು ಬೇರಿದ ಕಾರಣ ಮತ್ತೆ ನಮಗೆ ಪೆರಡಾಂಟಲ್ ಲಿಗಮೆಂಟ್ ಅಂತ ಹೇಳ್ತೇವೆ, ಅದು ಇಂಡಿವಿಜುವಲ್ ಟೂತ್ ಇದು ಆಕ್ಷನ್ ಇರ್ತದೆ. ಸೊ ನಾವು ಆ ಕಡೆಯಿಂದ ತಿಂದ್ರೆ ಸಹ ಈ ಕಡೆ ಏನಾಗುದಿಲ್ಲ, ಯಾವ ಸೈಡ್ ತಿಂದ್ರೆ ಸಹ ಏನಾಗುದಿಲ್ಲ. ಬಟ್ ಡೆಂಚರ್ ಕೊಟ್ಟಾಗ ಒಂದು ಸೈಡ್ ಅಲ್ಲಿ ತಿಂದ್ರೆ ಇನ್ನೊಂದು ಸೈಡ್ ಎದ್ದೇಳ್ತದೆ, ಯಾಕಂದ್ರೆ ಅದು ಒಂದು ಯೂನಿಟ್, ಅದು ಇಂಡಿವಿಜುವಲ್ ನಮ್ಮ ಹಲ್ಲಿನ ಹಾಗೆ ಅಲ್ಲ, ಅದು ಒಂದು ಯೂನಿಟ್ ಆದ ಕಾರಣ ತಿನ್ನುವಾಗ ಜಾಗ್ರತೆಯಿಂದ ಎರಡು ಕಡೆಯಲ್ಲಿ ಕೊಟ್ಟು ಸ್ವಲ್ಪ ಸ್ವಲ್ಪ ಹಾಕಿ ಕಚ್ಚುವುದು, ಅದು ಒಂದು ಮುಖ್ಯವಾಗಿ ಪೇಷಂಟ್ಗಳು ಕಲಿಬೇಕು. ಒಂದು ಇನ್ನೊಂದಾಗಿ ಮಾತನಾಡುವುದು, ಈಗ ನಮಗೆ ಈಗ ಸ್ಪಷ್ಟ ಮಾತಾಡಿದಾಗೆ ಮೊದಲು ಡೆಂಚರ್ ಕೊಟ್ಟಾಗ ಮಾತಾಡ್ಲಿಕ್ಕೆ ಆಗುದಿಲ್ಲ, ಯಾಕಂದ್ರೆ ನಮ್ಮ ನಾಲಿಗೆ ಡೈರೆಕ್ಟ್ ನಮ್ಮ ಪ್ಯಾಲೆಟ್ ಅನ್ನು ಟಚ್ ಆಗುದಿಲ್ಲ, ಅದೊಂದಿಗೆ ಪ್ಲೇಟ್ ಅಡ್ಡ ಬರ್ತದೆ. ಆದ್ರೆ ನಾವು ದಿವಸ ಒಂದು ಗಟ್ಟಿಯಾಗಿ ಮಾತಾಡ್ತಾ ಇದ್ರೆ, ಈಗ ಏನಾದ್ರೂ ರೆಗ್ಯುಲರ್ ಮಾತಾಡ್ತಾ ಇದ್ರೆ ಅದು ನಾಲಿಗೆಗೆ ಸೆಟ್ ಆಗ್ತದೆ, ಮತ್ತೆ ಗೊತ್ತಾಗುದಿಲ್ಲ, ಅದು ಸ್ವಲ್ಪ ಅಡಾಪ್ಟೇಷನ್ ಟೈಮ್ ಬೇಕಾಗ್ತದೆ. ಅದೊಂದು ಅವರು ನೆನಪಿಡ್ಬೇಕಂದ್ರೆ ದಿವಸ ರಾತ್ರಿ ಅದನ್ನು ತೆಗೆದಿಡಬೇಕು, ಅಂದ್ರೆ ನಿಜ್ಜಿಗೆ ರೆಸ್ಟ್ ಕೊಡಬೇಕು. ನಾವು ಇಡೀ ದಿವಸ ಅದರ ಮೇಲೆ ನಾವು ತಿಂತೇವೆ ಮಾತಾಡ್ತೇವೆ, ಆಗ ಪ್ರೆಷರ್ ಬೀಳ್ತಾ ಇರ್ತದೆ, ಅದನ್ನೆಲ್ಲ ನಾವು ಅದಕ್ಕೆ ರಾತ್ರಿ ಟೈಮಲ್ಲಿ ಒಂದು ರೆಸ್ಟ್ ಕೊಡಬೇಕು. ಅದು ಥರ್ಡ್ ಥಿಂಗ್. ಆ್ಯಂಡ್ ಫೋರ್ತ್ಲಿ, ಮೇಂಟೆನೆನ್ಸ್. ನಾವು ಇದನ್ನು ಬಾಯಲ್ಲಿಡುವ ವಸ್ತು, ಹಾಗಾಗಿ ಅದಕ್ಕೆ ಒಂದು ಬ್ರಷ್ ಜನರಲಿ ಕ್ಲೀನ್ ಮಾಡೋದು ಅದನ್ನೆಲ್ಲ ಮಾಡ್ತಾ ಇರಬೇಕು. ಇದೆಲ್ಲ ಮೇಂಟೈನ್ ಮಾಡಿದರೆ, ಇದು ಇನ್ಸ್ಟ್ರಕ್ಷನ್ಸ್ ನಾವು ಎಲ್ಲ ಪೇಷೆಂಟ್ಗಳಿಗೆ ಕೊಡ್ತೇವೆ, ಇದು ಮೇಂಟೈನ್ ಮಾಡಬೇಕು. ಕ್ಲೀನ್ ಮಾಡುವಾಗ ಎತ್ತರದಿಂದ ನಿಂತುಕೊಂಡು ಕ್ಲೀನ್ ಮಾಡಿದ್ರೆ ಕೆಳಗೆ ಬಿದ್ದರೆ ಅದು ಕ್ರ್ಯಾಕ್ ಆಗ್ತದೆ. ಅಫ್ಕೋರ್ಸ್ ರಿಪೇರ್ ಮಾಡಲಿಕ್ಕೆ ಆಗ್ತದೆ. ಇದರ ಕ್ಲೀನ್ ಮಾಡುವುದು ಡೈಲಿ ರಾತ್ರಿ ಮಾಡಿದ್ರೆ ಸಾಕಾಗ್ತದೆ? ಒಂದು ಹೊತ್ತು ರಾತ್ರಿ ಕ್ಲೀನ್ ಮಾಡಿ ಇಟ್ಟರೆ ನೆಕ್ಸ್ಟ್ ಡೇ ಬೆಳಿಗ್ಗೆ ಬ್ರಷ್ ಮಾಡೋದು ಒಳ್ಳೆಯದು. ಇದಕ್ಕೆ ಬ್ರಷ್ ಮಾಡಲಿಕ್ಕೆ ಏನಾದರೂ ಕೂಡ ಮೆಟೀರಿಯಲ್ ಉಪಯೋಗಿಸಬೇಕಾಗ್ತದೆ? ಅದಕ್ಕೆ ಒಂದು ಸ್ಪೆಷಲೈಸ್ಡ್ ಬ್ರಷ್ ಇದೆ ಕೂಡ. ಅದು ಬ್ರಷ್ ಅಂದರೆ ನಮ್ಮ ರೆಗ್ಯುಲರ್ ಟೂತ್ ಬ್ರಷ್ ಥರ ಇರುವುದಿಲ್ಲ, ಅದಕ್ಕೆ ಎರಡು ಸೈಡಲ್ಲಿ ಸಹ ಬ್ರಷ್ ಇರ್ತದೆ. ಸೊ ನಮ್ಮ ಡೆಂಚರ್ದು ಹೊರಗೆ ಒಳಗೆ ಎಲ್ಲ ಕ್ಲೀನ್ ಮಾಡಲಿಕ್ಕೆ ಆಗ್ತದೆ. ಅದಕ್ಕೆ ಪೇಸ್ಟ್ ಅಂತ ಉಪಯೋಗಿಸ್ಬೇಕಾ? ಇಲ್ಲ, ಪೇಸ್ಟ್ ಅಂತ ಉಪಯೋಗಿಸ್ಬಿಲ್ಲ. ಅದರಲ್ಲಿ ಆಕ್ಚುಲಿ ಪೇಸ್ಟಲ್ಲಿ ಸ್ವಲ್ಪ ಎಬ್ರೆಸಿವ್ಸ್ ಅಂತ ಇರ್ತದೆ. ಸೊ ನಮ್ಮ ಡೆಂಚರಲ್ಲಿ ಸ್ವಲ್ಪ ರಫ್ನೆಸ್ ಎಲ್ಲ ಕ್ರಿಯೇಟ್ ಆಗ್ತದೆ. ಈಗ ನಾವು ಕೆಲವು ಸಲ ಹೇಳ್ತೇವೆ ಮೈಲ್ಡ್ ಸೋಪ್ ಯೂಸ್ ಮಾಡಬಹುದು. ಇನ್ಫ್ಯಾಕ್ಟ್ ರಾತ್ರಿಯಲ್ಲಿ ಇಡುವಾಗ ಸಹ ಒಂದು ಕ್ಲೆನ್ಸಿಂಗ್ ಏಜೆಂಟ್ ಅಂತ ಒಂದು ಟ್ಯಾಬ್ಲೆಟ್ ಫಾರ್ಮ್ ಸಿಗ್ತದೆ, ನೀರಿಗೆ ಎಲ್ಲ ಹಾಕಿ ಇಡುವಂಥದ್ದು ಸಹ ಇದೆ. ಬಟ್ ನೀವು ಮೇಂಟೈನ್ ಕರೆಕ್ಟ್ ಮಾಡಿದರೆ ಅದರದೆಲ್ಲ ಉಪಯೋಗ ಹಾಗೆ ಬೀಳೋದಿಲ್ಲ. ಬಟ್ ವಿ ಡೂ ಅಡ್ವೈಸ್, ನಾವು ಹೇಳ್ತೇವೆ. ಈಗ ಸ್ವಲ್ಪ ಸಮಯ ಒಂದು ಎರಡು ವರ್ಷ ಆದಾಗ ಈ ಬಾಯಿಯ ಇದರಲ್ಲಾದರೂ ಶೇಪ್ಗಳು ಅಥವಾ ಇದರಲ್ಲಿರುವ ಏನಾದರೂ ಚೇಂಜಸ್ ಆಗಿ ಅವರಿಗೆ ಒಂಥರ ಅನ್ಕಂಫರ್ಟೇಬಲ್ ಇಂಥದ್ದಾಗುವಂಥ ಅವಕಾಶಗಳು ಉಂಟು. ಓವರ್ ಎ ಪೀರಿಯಡ್ ಆಫ್ ಟೈಮ್ ನಾನು ಹೇಳಿದೆ ಅಲ್ಲ ನಿಮಗೆ, ಅದು ಒಸಡು ಒಳಗಿನ ಎಲುಬು ಕರಗ್ತ ಹೋದಾಗ ನಮ್ಮ ಈಗ ಮೊದಲು ಮಾಡಿದ ಫಿಟ್ ನೆಕ್ಸ್ಟ್ ಬರುವುದಿಲ್ಲ. ಅದಕ್ಕೆ ಸಹ ನಮಗೆ ಸೊಲ್ಯೂಷನ್ ಇದೆ. ನಾವು ರೀಲೈನಿಂಗ್ ಅಂತ ಒಂದು ಹೇಳ್ತೇವೆ, ಅದರಲ್ಲಿ ನಾವು ಟಿಶ್ಯೂ ಕಂಡೀಷನರ್ಸ್ ಅಂತ ಹೇಳಿ ಅದನ್ನು ರೀಲೈನ್ ಮಾಡ್ತೇವೆ. ಎಂಟೈರ್ ಪ್ರೊಸೀಜರ್ ಡೆಂಚರಿದು ನಮ್ಮ ಒಸಡಿಗೆ ತಾಗುವ ಏರಿಯಾವನ್ನು ರೆಡ್ಯೂಸ್ ಮಾಡಿ ಇನ್ನೊಮ್ಮೆ ಇಂಪ್ರೆಷನ್ ಮಾಡಿ ಮತ್ತೆ ಪುನಃ ಅಕ್ರಲೈಸ್ ಮಾಡಿ ಸಹ ಡೆಂಚರ್ ಕೊಡಲಿಕ್ಕೆ ಆಗ್ತದೆ. ಅದು ರೀಲೈನಿಂಗ್ ಅಂತ ಹೇಳ್ತೇವೆ. ಮತ್ತೆ ಇನ್ನೊಂದು ಟೆಕ್ನಿಕ್ ರೀಬೇಸಿಂಗ್ ಅಂತ ಸಹ ಮಾಡ್ತೇವೆ. ಸೊ ಅದೆಲ್ಲ ಮಾಡಿ ನಮಗೆ ಪುನಃ ಮರುಸ್ಥಾಪನೆ ಮಾಡ್ಲಿಕ್ಕೆ ಆಗ್ತದೆ, ಆಗುದಿಲ್ಲ ಅಂತ ಎಂತ ಇಲ್ಲ. ಈಗ ಸುಮಾರು ಇದರ ಬಾಳಿಕೆ ಅಂತ ಹೇಳಿದ್ರೆ 5 ವರ್ಷ ಅಂತ ಅನ್ನುವಂಥದ್ದು, 5 ವರ್ಷ ಆದ್ಮೇಲೆ ಪುನಃ ಈ ಸೆಟ್ ಅನ್ನು ಚೇಂಜ್ ಮಾಡಿ ಪುನಃ ಮೊದಲನೇ ಪ್ರೊಸೀಜರ್ ಪ್ರಕಾರ ಮಾಡಬೇಕಾಗ್ತದೆ? ಹೇಗೆ? ಹೌದು, ಮಾಡುವಾಗ ಪ್ರತಿ ಸಲ ಮಾಡಬೇಕಾಗ್ತದೆ. ನಾವು ಜನರಲಿ ಅಡ್ವೈಸ್ ಮಾಡ್ತೇವೆ. ಈಗ ಈ ತರದ ಡೆಂಚರ್ ಮಾಡುವಂಥದ್ದು ಫುಲ್ ಅನ್ನುವಂಥದ್ದು ಸಾಮಾನ್ಯ ವಯಸ್ಸಾದವರಿಗೆ ಮಾತ್ರ ಮಾಡುವಂಥದ್ದು, ಬೇರೆ ಯಾವುದಾದ್ರೂ ಕಾರಣಕ್ಕಾಗಿ ಬೇರೆಯವರಿಗೂ ಕೂಡ ಮಾಡ್ಲಿಕ್ಕೆ ಆಗುವಂಥದ್ದು? ಹೆಚ್ಚಿನಾಗಿ ವಯಸ್ಸಾದವರಿಗೆ. ಕೆಲವು ಸಲ ಕಂಜನೈಟಲಿ ಈಗ ಹುಟ್ಟುವಾಗಲೇ ಒಂದು ಸರ್ಟನ್ ಏಜ್ ಅಲ್ಲಿ ಅವರಿಗೆ ಹಲ್ಲು ಬರಬೇಕು, ಆಗ ಬರುವುದಿಲ್ಲ. ಸೊ ಕಂಜನೈಟಲಿ ಅವರಿಗೆ ಮಿಸ್ಸಿಂಗ್ ಇರ್ತದೆ. ಸೊ ಅಂತ ಕಂಡೀಷನ್ಗಳಲ್ಲಿ ಯಂಗ್ಸ್ಟರ್ಸ್ಗೆ ಸಹ ನಾವು ಮಾಡಿ ಕೊಡ್ತೇವೆ ಈಗ ಡೆಂಚರ್ಗಳನ್ನು. ಅಲ್ಲದಿದ್ರೆ ಹೆಚ್ಚಿನಾಗಿ ಓಲ್ಡ್ ಏಜ್ ಅಲ್ಲಿ ಅದಕ್ಕೋಸ್ಕರ ನಾವು ನಮ್ಮ ಹಲ್ಲಿನ ಒಸಡುಗಳನ್ನು ನೋಡ್ಕೊಳ್ಬೇಕು, ಹಲ್ಲಿಗೆ ಹುಳುಕು ಬರದಾಗೆ ಅದೆಲ್ಲ ನೋಡ್ಕೊಂಡಿದ್ರೆ ಇಂಥ ಪರಿಸ್ಥಿತಿ ಬರುವುದಿಲ್ಲ. ಈಗ ಇದು ನೀವು ಫುಲ್ ಒಂದು ಮೆಟೀರಿಯಲ್ ಬಗ್ಗೆ ಮಾತು. ಈಗ ನಾವು ಒಂದೊಂದು ಹಲ್ಲನ್ನು ಇಡುವುದರ ಬಗ್ಗೆ ಯಾವ ಸಂದರ್ಭದಲ್ಲಿ ನೀವು ಅದನ್ನು ಅಡ್ವೈಸ್ ಮಾಡ್ತೀವಿ? ಹೌದು, ಈಗ ಹಲ್ಲು ತುಂಬಾನೇ ಹುಳುಕಾಗಿದೆ, ಅದನ್ನು ಉಳಿಸ್ಲಿಕ್ಕೆ ಆಗುದಿಲ್ಲ. ಕೆಲವು ಈಗ ಉಳಿಸುದಂದ್ರೆ ನಾವು ರೂಟ್ ಕೆನಾಲ್ ಟ್ರೀಟ್ಮೆಂಟ್ ಮಾಡಿ ಉಳಿಸ್ತೇವೆ, ಮತ್ತೆ ಅದರ ಮೇಲೆ ಕ್ರೌನ್ ಕೊಡ್ತೇವೆ. ಬಟ್ ಇದು ಅದು ಸಹ ಮಾಡ್ಲಿಕ್ಕೆ ಆಗುದಿಲ್ಲ. ಇನ್ನೂ ಸ್ವಲ್ಪ ಇನ್ನೊಂದು ಸಿಚುವೇಶನ್ ಇರ್ತದೆ, ಅದು ಹುಳುಕಾಗಿರ್ತದೆ, ರೂಟ್ ಕೆನಾಲ್ ಮಾಡ್ತೇವೆ, ಕೋರ್ ಬಿಲ್ಡಪ್ ಅಂತ ಹೇಳ್ತೇವೆ, ಪೋಸ್ಟ್ ಅಂಡ್ ಕೋರ್ ಮಾಡಿ ಅದು ಸಹ ಬಿಲ್ಡಪ್ ಮಾಡಿ ಅದು ಸಹ ಮಾಡ್ತೇವೆ. ಬಟ್ ಅದಕ್ಕಿಂತ ವರ್ಸ್ಟ್ ಸಿಚುವೇಶನ್ ಇದ್ದು ನಾವು ಏನು ಮಾಡ್ಲಿಕ್ಕೆ ಆಗುದಿಲ್ಲ ಅಂತದ್ದರೆ ಹಲ್ಲು ತೆಗಿತೇವೆ. ನಾವು ಹಲ್ಲು ತೆಗೆದ ನಂತರ ಅಕ್ಕದ ಪಕ್ಕದ ಹಲ್ಲುಗಳನ್ನು ಉಪಯೋಗಿಸಿ ನಾವು ಫಿಕ್ಸ್ಡ್ ಪ್ರೊಸೆಸಸ್ ಅಂತ ಕೊಡ್ತೇವೆ. ಅಥವಾ ನಾನು ಮೊದಲು ಹೇಳಿದಾಗೆ ಅಕ್ಕಪಕ್ಕ ಹಲ್ಲು ಮುಟ್ಟುವುದಿಲ್ಲ, ಖಾಲಿ ಇಂಪ್ಲಾಂಟ್ ಪ್ಲೇಸ್ ಮಾಡಿ ಪ್ರೊಸೆಸಸ್ ಅನ್ನು ಕೊಡ್ತೇವೆ. ಈಗ ಈ 32 ಹಲ್ಲು ಉಂಟು ಅಂತ ನಾವು ಹೇಳ್ತೇವೆ. ಹೌದು, ಈ 32 ಹಲ್ಲಲ್ಲಿ ಎಲ್ಲ ಹಲ್ಲುಗಳನ್ನು ಕೂಡ ಈ ತರ ಮಧ್ಯೆ ನಾವು ಹಾಳಾದ ಹಲ್ಲಿಗೆ ರಿಪ್ಲೇಸ್ಮೆಂಟ್ ಕೊಡಬೇಕು ಅಂತ ನೀವು ಹೇಳ್ತೀರಾ? ಹೇಗೆ? ಈಗ 32 ಹಲ್ಲಲ್ಲಿ ಜನರಲಿ 28 ಹಲ್ಲು ಕರೆಕ್ಟ್ ಆಗಿ ಬರ್ತದೆ, ಆ ಉಳಿದ 4 ಹಲ್ಲುಗಳ ಅನ್ನು ನಾವು ನಿಮಗೆ ಗೊತ್ತಿರ್ತದೆ ಅದು ಸೈಡಲ್ಲಿ ಬರೆದು ಒಳಗೆ ಇರಪ್ಷನ್ ಆಗುವುದಿಲ್ಲ ಇಂಪ್ಯಾಕ್ಷನ್ ಮಾಡಿ ತೆಗಿತೇವೆ. ಹೆಚ್ಚಿನವ್ರದ್ದು ಅದು ವಿಸ್ಡಮ್ ಟೂತ್ ಎಲ್ಲ ತೆಗೆದಿರ್ತದೆ. ಸೊ ಈ ಲಾಸ್ಟ್ ಹಲ್ಲಿ ಮಿಸ್ಸಿಂಗ್ ಆಗುವಾಗ ನಮಗೆ ಅದಕ್ಕೆ ಸಪೋರ್ಟ್ ಇರಬೇಕು. ಸಪೋರ್ಟ್ ಇಲ್ಲದಿದ್ದರೆ ನಮಗೆ ಹಲ್ಲು ಪ್ಲೇಸ್ಮೆಂಟ್ ಮಾಡಲಿಕ್ಕೆ ಆಗುತ್ತಿಲ್ಲ. ಈಗ ಉದಾಹರಣೆಗೆ ಲಾಸ್ಟ್ ಎರಡು ಹಲ್ಲು ಹೋಗಿದೆ ಅಂತ ಇಟ್ಕೊಳ್ಳಿ, ಆ ಎರಡಕ್ಕೆ ಬೇರೆ ಇಡಬೇಕಿದ್ರೆ ನಾವು ಈ ತರದ ರಿಪ್ಲೇಸ್ಮೆಂಟ್ ಮಾಡ್ಲಿಕ್ಕೆ ಆಗುದಿಲ್ವ? ಆಗುದಿಲ್ಲ ಅಂತಲ್ಲ, ಈಗ ರಿಪ್ಲೇಸ್ ಮಾಡ್ಬೇಕಂತಿದೆ. ಲಾಸ್ಟ್ ಎರಡು ಹಲ್ಲಾದ್ರೆ ನಾವು ಹೆಚ್ಚಾಗಿ ಹೇಳ್ತೇವೆ ಫಿಕ್ಸ್ಡ್ ಡೈರೆಕ್ಟ್ ಈಗ ಎರಡು ಹಲ್ಲನ್ನು ಉಪಯೋಗಿಸಿ ಮಾಡುವಾಗ ಫಿಕ್ಸ್ಡ್ ಪ್ರೊಸೆಸಸ್ ಕೊಡ್ಲಿಕ್ಕೆ ಆಗುದಿಲ್ಲ. ಬಟ್ ಇಂಪ್ಲಾಂಟಿನ ಉಪಯೋಗದಿಂದ ಇಂಪ್ಲಾಂಟ್ ಪ್ಲೇಸ್ಮೆಂಟ್ ಮಾಡಿ ಈ ಹಲ್ಲನ್ನು ನಮಗೆ ಇಡ್ಲಿಕ್ಕೆ ಆಗ್ತದೆ. ಆದರೆ ಇಂಪ್ಲಾಂಟ್ ಪ್ಲೇಸ್ಮೆಂಟ್ ಮಾಡುವಾಗ ನಾವು ಇದು ಎಕ್ಸ್ರೇ ಎಲ್ಲ ತೆಗೆದು ನೋಡ್ತೇವೆ ಹಲ್ಲಿದು ಎಲುಬಿದ ಕ್ವಾಲಿಟಿ ಹೇಗಿರ್ತದೆ. ಈಗ ಎಲುಬಿದ ಕ್ವಾಲಿಟಿ ಇಲ್ಲದಿದ್ರೆ ಅದು ಇಂಪ್ಲಾಂಟ್ ಪ್ಲೇಸ್ ಮಾಡಿ ಸಹ ನಮಗೆ ಪ್ರೈಮರಿ ಸ್ಟೆಬಿಲಿಟಿ ಸಿಗದಿದ್ರೆ ಅದು ನಮಗೆ ಉಪಯೋಗಕ್ಕೆ ಬರುವುದಿಲ್ಲ. ಆಗ ನಾವು ತೆಗೆದಿಡುವಂಥದ್ದು ಉಪಕರಣಗಳನ್ನೇ ಮಾಡಬೇಕಾಗ್ತದೆ. ಈಗ ಈ ಇಂಪ್ಲಾಂಟ್ ಮತ್ತು ಈ ತರದ ರಿಪ್ಲೇಸ್ಮೆಂಟ್ ಮಾಡುವುದರಲ್ಲಿ ಏನು ವ್ಯತ್ಯಾಸಗಳಿದ್ದಾವೆ? ಮುಖ್ಯವಾಗಿ ವ್ಯತ್ಯಾಸ ಅಂತಂದ್ರೆ ನೋಡಿ, ಈಗ ಫಿಕ್ಸ್ಡ್ ಪ್ರೊಸೆಸಸ್ ನಾನು ಹೇಳಿದೆ, ಅದರಲ್ಲಿ ನಿಮ್ಮ ಅಕ್ಕಪಕ್ಕದ ಹಲ್ಲು ಒಳ್ಳೆದಿದ್ರೆ ಅದನ್ನು ನಾವು ಉಪಯೋಗಿಸಿ ಮಾಡ್ತೇವೆ. ಬಟ್ ಇಂಪ್ಲಾಂಟ್ ಮಾಡೋದಾದ್ರೆ ನಮಗೆ ಬೋನ್ ಕ್ವಾಲಿಟಿ ತುಂಬಾನೇ ಅಗತ್ಯದ ವಿಷಯ. ಬೋನ್ ಕ್ವಾಲಿಟಿ ಇಲ್ಲದಿದ್ರೆ ನಿಮಗೆ ಇಂಪ್ಲಾಂಟ್ ಕೊಡ್ಲಿಕ್ಕೆ ಆಗುದಿಲ್ಲ. ಬಟ್ ಈಗ ನಿಮಗೆ ಸಿಂಗಲ್ ಟೂತ್ ಮಿಸ್ಸಿಂಗ್, ಅಕ್ಕಪಕ್ಕ ಹಲ್ಲು ಉಂಟು, ನಿಮ್ಗೆ ಯಾಕೆ ಸುಮ್ಮನೆ ಆ ಹಲ್ಲನ್ನು ಕಟ್ಟಿಂಗ್ ಮಾಡ್ತೀರಿ? ಆಗ ನಿಮ್ಗೆ ಇಂಪ್ಲಾಂಟ್ ಇಸ್ ಅ ಬೆಸ್ಟ್ ಆಪ್ಷನ್. ಬೋನ್ ಕ್ವಾಲಿಟಿ ಇದು ಮಾಡಲಿಕ್ಕೆ ಆದ್ರೆ ಅವ್ರದ್ದು ಒಳ್ಳೆ ಆಪ್ಷನ್. ಈಗ ಒಂದು ಹೊಸತು ಫಿಕ್ಸ್ಡ್ ಹಲ್ಲನ್ನ ಮಾಡಬೇಕಿದ್ರೆ ಅದರ ಆಚೆ ಈಚೆ ಹಲ್ಲುಗಳ ಕ್ವಾಲಿಟಿಯು ಮುಖ್ಯ ಆಗ್ತದ? ಅದು ಅಥವಾ ಆಚೆ ಈಚೆ ಹಲ್ಲುಗಳನ್ನ ತುಂಡು ಮಾಡಬೇಕು ಅಥವಾ ಅದನ್ನು ಕಟ್ ಮಾಡಿ ಸ್ವಲ್ಪ ಸ್ವಲ್ಪ ತೆಗಿಬೇಕಾಗ್ತದೋ ಹೇಗೆ? ಇಲ್ಲ ಅಂದ್ರೆ ತೆಗೆಯುವುದಂದ್ರೆ ಟೂತ್ ಪ್ರಿಪರೇಷನ್ ಅಂತ ಹೇಳ್ತೇವೆ, ನಮಗೆ ಒಂದು ಇಷ್ಟೇ ರಿಕ್ವೈರ್ಮೆಂಟ್ ಅರ್ಥ ಇರ್ತದೆ. ನಾವು ಯಾವ ಮೆಟೀರಿಯಲ್ ಕೊಡ್ತೇವೆ, ಈಗ ನಾನು ಜಿರ್ಕೋನಿಯಾ ಕೊಡ್ತೇನೆ ಅಥವಾ ನಾನು ಪೋಸ್ಟ್ಲಿನ್ ಫ್ಯೂಸ್ಟ್ ಮೆಟಲ್ ಅಂತ ಕೆಲವೆಲ್ಲ ಇದೆ, ಅಂಥದ್ರಲ್ಲಿ ನಾವು ಎಷ್ಟು ಸ್ಟ್ರಕ್ಚರ್ ಬೇಕೋ ಅಷ್ಟೇ ನಾವು ಪ್ರಿಪೇರ್ ಮಾಡ್ತೇವೆ ಹಲ್ಲನ್ನು. ಓವರ್ ಪ್ರಿಪರೇಷನ್ ಮಾಡುವುದಿಲ್ಲ, ಆಸ್ ಕನ್ಸರ್ವೇಟಿವ್ ಆಸ್ ಪಾಸಿಬಲ್, ಅಂದರೆ ಎಷ್ಟು ಬೇಕಷ್ಟು ಸೇವ್ ಮಾಡಿ ಹಲ್ಲನ್ನು ನಾವು ಪ್ರಿಪೇರ್ ಮಾಡಬೇಕು. ಅಂದರೆ ಕಟ್ಟಿಂಗ್ ಅಂತ ಹೇಳಿದ್ರೆ ಪೂರಾ ಕಟ್ಟಿಂಗ್ ಅಂತ ಹಾಗೆ ಅಲ್ಲ. ಸೊ ಕೆಲವು ಪ್ರಿನ್ಸಿಪಲ್ಸ್ ಫಾಲೋ ಮಾಡಿ ನಾವು ಆ ಹಲ್ಲನ್ನು ಪ್ರಿಪೇರ್ ಮಾಡ್ತೇವೆ. ಈಗ ಈ ಹೀಗೆ ಇಟ್ಟಂತಹ ಹಲ್ಲು ಸುಮಾರು ಎಷ್ಟು ವರ್ಷಗಳ ಕಾಲ ಬಾಳಿಕೆ ಬರುತ್ತೆ? ಅದು ಇಷ್ಟು ವರ್ಷ ಅಂತ ಎಕ್ಸಾಕ್ಟ್ಲಿ ನಮ್ಗೆ ಹೇಳಿಕ್ ಆಗುದಿಲ್ಲ. ಬಟ್ ಅದು ನಾವು ಲೈಫ್ ಲಾಂಗ್ ಆಗಿ ಹೀಗೆ ಕೊಡ್ತೇವೆ. ಬಟ್ ನಾವು ನಿಮ್ಗೆ ಲೈಫ್ ಲಾಂಗ್ ಗ್ಯಾರಂಟಿ ಹಾಗೆ ಆರ್ಟಿಫಿಷಿಯಲ್ ಇಸ್ ಆಲ್ವೇಸ್ ಆರ್ಟಿಫಿಷಿಯಲ್. ಈ ರೀತಿಯ ಹಲ್ಲುಗಳನ್ನ ಹಾಕುವಾಗ ಅದರ ಮೆಟೀರಿಯಲ್ ಇಂಥದ್ದೇ ಇರ್ತದ ಅಂತ ಹೇಳಿದ್ರೆ ಅದಕ್ಕೆ ಬೇರೆ ಬೇರೆ ತರದ ಮೆಟೀರಿಯಲ್ಗಳು ಅಂತ ಎಲ್ಲ ಇರ್ತವೆ? ಮೊದಲೆಲ್ಲ ನಾವು ಚಿನ್ನದ ಹಲ್ಲು ಬೆಳ್ಳಿ ಹಲ್ಲೆಲ್ಲ ನೋಡಿದ್ದೇವೆ, ಆ ತರ ಇರ್ತದ? ಇರ್ತದೆ. ಈಗ ದವಡೆ ಹಲ್ಲು ಅಂತ ಹೇಳ್ತೀವಿ, ಅಲ್ಲಿಗೆ ನಾವು ಮೊದಲಾಗಿ ನಾವು ಫುಲ್ ಮೆಟಲ್ ಕೊಡ್ತಿದ್ವಿ, ಅದು ಶೇಪ್ ಎಲ್ಲ ಹಲ್ಲಿದೆ ಬಟ್ ನೋಡ್ಲಿಕ್ಕೆ ಅದು ಮೆಟಲ್. ಬಟ್ ಮೆಟಲ್ ಅಂದ್ರೆ ಯಾವ್ದ್ರಿಂದ ಮಾಡಿದ್ದು? ನಮ್ಮದು ಕಾಸ್ಟಿಂಗ್ ಕ್ರೋಮ್ ಕೋಬಾಲ್ಟ್ ನಿಕಲ್ ಕ್ರೋಮಿಯಂ ಅದರಲ್ಲಿ ಮಾಡ್ತೇವೆ. ಈಗಿನ ಪೇಷಂಟ್ಗಳು ಹೇಳ್ತಾರೆ ಬೇಡ ನಾನು ಬಾಯಿ ಓಪನ್ ಮಾಡುವಾಗ ಅದು ಕಾಣಬಾರ್ದು, ಮೆಟಲ್ ಸ್ವಲ್ಪ ಟಿಂಜ್ ಸಹ ಕಾಣಬಾರ್ದು ಅಂತ ಹೇಳ್ತೇವೆ. ಮತ್ತೊಂದು ಬರ್ತದೆ ಮೆಟಲ್ ಸಬ್ಸ್ಟ್ರಕ್ಚರ್, ಒಳಗಿಂದ ಮೆಟಲ್ ಇರ್ತದೆ, ಅದರ ಹೊರಗೆ ನಾವು ಸೆರಾಮಿಕ್ ಬಿಲ್ಡಪ್ ಮಾಡ್ತೇವೆ. ಹಾಗದು ಯಾವ ರೋಗಿಗೆ ಯಾವ ಹಲ್ಲಿನ ಶೇಡ್ ಇರ್ತದೆ ಅದೇ ಶೇಡ್ ಇದು ಸೆರಾಮಿಕ್ ಬಿಲ್ಡಪ್ ಆಗಿರ್ತದೆ. ಮತ್ತೊಂದು ಬರ್ತದೆ ನಿಮಗೆ ಮೆಟಲ್ ಒಳಗಡೆ ಇರುವುದೇ ಇಲ್ಲ, ಟೈರ್ ಇಸ್ ಇದು ನಿಮಗೆ ಜಿರ್ಕೋನಿಯಾ ಇರ್ತದೆ, ಮೆಟಲ್ ಇಲ್ಲವೇ ಇಲ್ಲ, ಇಟ್ ಇಸ್ ಮೆಟಲ್ ಫ್ರೀ, ಆಲ್ ಸೆರಾಮಿಕ್ ಅಂತ ಹೇಳ್ತೇವೆ. ಸೊ ಆ ಮೆಟೀರಿಯಲ್ಸ್ ಬರ್ತದೆ. ಈ ಮೆಟಲ್ನ ಹಲ್ಲು ಮಾಡಿದ್ರಿಂದ ಯಾವುದಾದ್ರೂ ಕೂಡ ಅಡ್ವರ್ಸ್ ಎಫೆಕ್ಟ್ಸ್ ಅಂತ ಹೇಳಿದ್ರೆ ಅಲರ್ಜಿ ಇಂಥದ್ದೇನಾದ್ರೂ ಆಗುವ ಅವಕಾಶಗಳುಂಟ? ಬಹಳ ವಿರಳ, ಹಾಗೆ ಅಂತ ಆಗುದಿಲ್ಲ. ಮೆಟಲ್ ಫ್ರೋಮಿಗೆ ಕೆಲವರದ್ದು ಎಂತ ಆಗ್ತದೆ ಅಂದ್ರೆ ಎದುರಿದ ಹಲ್ಲುಗೆ ನಾವು ಮುಂದಿನ ಹಲ್ಲಿಗೆ ನಾವು ಅದನ್ನು ಕೊಟ್ರೆ ಕೆಲವು ಸಲ ನಾವು ಅದು ಒಳಗೆ ಮೆಟಲ್ ಒಳಗಿದ್ದದ್ದು ಎದುರಲ್ಲಿ ಕಾಣ್ತದೆ. ಸೊ ಹೆಚ್ಚಾಗಿ ಎದುರಿನ ಹಲ್ಲಿಗೆ ನಾವು ಜಿರ್ಕೋನಿಯಾಕ್ಕೆ ಹೋಗ್ತೇವೆ. ಈಗ ಈ ತರದ ಹಲ್ಲು ಏನು ಫಿಕ್ಸ್ಡ್ ಹಲ್ಲುಗಳನ್ನ ಎಷ್ಟು ಹಲ್ಲುಗಳನ್ನ ಇಡಬಹುದು? ಐಡಿಯಲಿ ನಾವು ಶಾರ್ಟ್ ಸ್ಪ್ಯಾನ್ ಅಂತ ಹೇಳ್ತೇವೆ, ಒಂದು ಹಲ್ಲು ಮಿಸ್ಸಿಂಗ್ ಎರಡು ಹಲ್ಲು ಮಿಸ್ಸಿಂಗ್ ಅದಕ್ಕೆ ನಾವು ಕೊಡ್ತೇವೆ. ಇಲ್ಲದಿದ್ರೆ ನಾವು ಫುಲ್ ಬಾಯಿಗೆ ಸಹ ಕೊಡ್ತೇವೆ, ಅದು ಇಂಡಿವಿಜುವಲ್ ಆಗಿ ಹಲ್ಲು ಇಡ್ತೇವೆ. ಸೊ ಲಾಂಗ್ ಸ್ಪ್ಯಾನ್ ಅದು ನಾವು ಕೊಡುವಾಗ ಸ್ವಲ್ಪ ಜಾಗರೂಕತೆಯಿಂದ ಅದು ಯಾವ ಎಕ್ಸ್ಟೆಂಟ್ ನೋಡಿ ಅದು ಆ್ಯಂಗಲ್ ಯಾವ ಹಲ್ಲನ್ನು ಇನ್ವಾಲ್ವ್ ಆಗಿದೆ ಅದನ್ನೆಲ್ಲ ನೋಡಿ ನಾವು ಅನಲೈಸ್ ಮಾಡಿ ಕೊಡ್ಬೇಕು. ಅಂದರೆ ಒಂದು ಆರು ಏಳು ಹಲ್ಲು ಮಿಸ್ಸಿಂಗ್ ಆಗಿದೆ ಅಂತ ಹೇಳಿ ಎರಡು ಹಲ್ಲಿನ ಆಧಾರದ ಮೇಲೆ ಅದನ್ನು ಕೊಡುವಾಗಿಲ್ಲ, ನಾವು ಅದು ಅಸೆಸ್ ಮಾಡಬೇಕು. ಕೆಲವು ಲಾಸ್ ಇದೆ ಅದನ್ನು ಫಾಲೋ ಮಾಡಿ ಇಷ್ಟು ಹಲ್ಲು ಮಿಸ್ ಆದರೆ ಎಷ್ಟು ಹಲ್ಲುಗಳನ್ನು ಇನ್ವಾಲ್ವ್ ಮಾಡಬಹುದು, ಎಷ್ಟು ಹಲ್ಲುಗಳು ಇದೆ ರೋಗಿಯ ಬಾಯಲ್ಲಿ ಎಷ್ಟು ಇನ್ವಾಲ್ವ್ ಮಾಡ್ಬೋದು ಅಂತ ಅದು ಲೆಕ್ಕಾಚಾರ ಮಾಡಿಯೇ ನಾವು ಮುಂದೆ ಹೋಗಬೇಕು. ಈಗ ಈ ತರದ ಇಡುವ ಹಲ್ಲುಗಳಲ್ಲಿ ಕಾಸ್ಟ್ಲಿ ಚೀಪ್ ಅಂತ ಈಗ ಆಕ್ರಲಿಕ್ ಇದು ರಿಮೂವಬಲ್ ಅಂತ ಹೇಳಿದೆ, ಅದು ಇಟ್ ಇಸ್ ಚೀಪರ್ ಕಂಪೇರ್ ಟು ಫಿಕ್ಸ್ಡ್. ಫಿಕ್ಸ್ಡ್ ಅಲ್ಲಿ ಪುನಃ ಫುಲ್ ಮೆಟಲ್ ಇಸ್ ಚೀಪರ್ ಕಂಪೇರ್ ಟು ಪೋಸ್ಟ್ ಇನ್ಫ್ಯೂಸ್ಡ್ ಮೆಟಲ್. ಪೋಸ್ಟ್ ಇನ್ಫ್ಯೂಸ್ಡ್ ಮೆಟಲ್ ಇಸ್ ಚೀಪರ್ ದನ್ ಜಿರ್ಕೋನಿಯಾ. ಹಾಗೆ ಆಸ್ ಎ ಅದು ನಿಮಗೆ ಕಂಫರ್ಟ್ ಮೇಲೆ ಹೊಂದಿಕೊಂಡು ಉಂಟು. ಸಾಮಾನ್ಯವಾಗಿ ಈಗ ಹಲ್ಲು ಅಂತ ಹೇಳುವಾಗ ಒಬ್ಬೊಬ್ಬರ ಹಲ್ಲು ಕೂಡ ಕಲರ್ ಕೂಡ ಸ್ವಲ್ಪ ಸ್ವಲ್ಪ ವ್ಯತ್ಯಾಸ ಇರ್ತದೆ. ಅಂತ ಸಂದರ್ಭದಲ್ಲಿ ನೀವು ಕಲರ್ ಅನ್ನು ಕೂಡ ಮ್ಯಾಚ್ ಮಾಡ್ತೀರಾ? ಯೆಸ್, ಶೇಡ್ ಮ್ಯಾಚಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ನಮಗೆ ಶೇಡ್ ಗೈಡ್ಸ್ ಅಂತಲೇ ಇದೆ, ಒಂದೊಂದು ರೋಗಿಯ ಹಲ್ಲಿದು ಶೇಡ್ ಇನ್ನೊಂದು ರೋಗಿಗೆ ಇರುವುದಿಲ್ಲ. ಈಗ ಇದನ್ನ ಈ ರೀತಿ ಫಿಕ್ಸ್ ಮಾಡಿದಂತಹ ಹಲ್ಲುಗಳಿಗೆ ಯಾವ ರೀತಿಯಲ್ಲಿ ಪೇಷಂಟ್ ಅದನ್ನ ಯೂಸ್ ಮಾಡುವಾಗ ಪ್ರಿಕಾಷನ್ಸ್ ಅನ್ನು ತಗೊಳ್ಬೇಕು? ಹಾಗೆ ಫಿಕ್ಸ್ಡ್ ಪ್ರೊಸೆಸಸ್ ಹಾಗೇನಿಲ್ಲ, ನಾವು ರೆಗ್ಯುಲರ್ಲಿ ಹೇಗೆ ಯೂಸ್ ಮಾಡ್ತೇವೆ ಹಾಗೆ ಯೂಸ್ ಮಾಡ್ಬೋದು. ಮೇಯ್ನ್ ಏನಂದರೆ ನಾವೀಗ ಕೆಲವು ಈಗ ಪೇಷಂಟ್ಗಳ ಒಕ್ಲೂಷನ್ ಅಂತ ಹೇಳ್ತೇವೆ, ಕೆಲವರಿಗೆ ಡೀಪ್ ಬೈಟ್ ಇರ್ತದೆ, ಕೆಲವರದ್ದು ಓಪನ್ ಬೈಟ್ ಇರ್ತದೆ, ಕೆಲವರದ್ದು ನಾರ್ಮಲ್ ಒಕ್ಲೂಷನ್ ಇರ್ತದೆ. ಆಗ ಈ ಡೀಪ್ ಬೈಟ್ ಇದ್ದ ಪೇಷಂಟ್ಗಳಿಗೆ ನಾವು ಪ್ರೊಸೆಸಸ್ ಕೊಡೋದು, ಅದು ನಾವು ಜಾಗೃತಿಕತೆ ಮಾಡಬೇಕು, ಅವರಿಗೆ ಯಾವ ರೀತಿಯ ಒಕ್ಲೂಷನ್ ಕೊಡಬೇಕಂತ ನಾವು ನೋಡಿ ನಾವು ಕೊಡ್ತೇವೆ. ಬಟ್ ಮುಂದಿಂದ ಎಳೆದು ತೆಗೆಯುವುದು ಕಚ್ಚುವುದು ಅಂಥದ್ದೆಲ್ಲ ಆ್ಯಕ್ಷನ್ಸನ್ನು ನಾವು ಸ್ವಲ್ಪ ಅವಾಯ್ಡ್ ಮಾಡಲಿಕ್ಕೆ ಹೇಳ್ತೇವೆ. ಈ ಥರ ಫಿಕ್ಸ್ ಮಾಡಿದಂತಹ ಅಲ್ಲಿ ಇದ್ದವರು ಯಾವುದೇ ರೀತಿಯ ಫುಡ್ ಮೆಟೀರಿಯಲ್ ಅನ್ನು ತಗೊಳ್ಬೋದಾ? ಅವರಿಗೇನಾದರೂ ತೊಂದರೆಗಳಾಗ್ತಾವ? ಬ್ರಷಿಂಗಲ್ಲಿ ಏನಾದರೂ ಕೇರ್ ತಗೋಬೇಕಾ? ಹೇಗೆ ಏನು ಇದರಲ್ಲಿ ಕೂಡ ನಾವು ಫಿಕ್ಸ್ಡ್ ಕೊಡುವಾಗ ಕೆಲವು ಪೇಷಂಟ್ಗಳಿಗೆ ಏನಾಗ್ತದೆ, ನಮಗೆ ಹಲ್ಲು ಎಡೆಯಲ್ಲಿ ಊಟ ಸಿಕ್ಕಿಕೊಳ್ತದೆ ಹಾಗೆಲ್ಲ ಹೇಳ್ತಾರೆ. ಅದೇಗೇನು ಏನಾಗ್ತದೆ, ಅದು ಹುಳುಕಾಗಿರುವ ಅಲ್ಲಿದ್ದು ಎಕ್ಸ್ಟೆಂಟ್ ಎಷ್ಟಿರ್ತದೆ, ಪ್ರಿಪೇರ್ ಮಾಡುವಾಗ ಹೇಗೆ ಇರುತ್ತದೆ ಅದನ್ನೆಲ್ಲ ನಾವು ನೋಡಿ, ಒಸಡಿದ್ದು ಸಹ ಪ್ರಾಬ್ಲಮ್ ಇರ್ತದೆ. ಈಗ ಮೊದಲು ಹುಳುಕಾಗಿ ಅಥವಾ ಗಮ್ ಪ್ರಾಬ್ಲಮ್ ಇದ್ದವರಿಗೆ ಎಲ್ಲ ಕೊಡುವಾಗ ಒಸಡು ಸ್ವಲ್ಪ ಸಾಫ್ಟ್ ಆಗಿರುವ ಕಾರಣ ಇಂಟರ್ಡೆಂಟಲ್ ಕ್ಲೆನ್ಸಿಂಗ್ ಬ್ರಷ್ ಅದನ್ನು ಕೂಡ ನಾವು ಅಡ್ವೈಸ್ ಮಾಡ್ತೇವೆ. ಸೊ ಪೇಷಂಟ್ ಎಷ್ಟೋ ಪೇಷಂಟ್ಗಳಿದ್ದಾರೆ ಅದನ್ನೆಲ್ಲ ನಾವು ಹೇಳಿದ ಹಾಗೆ ಯೂಸ್ ಮಾಡಿ ರಿಸಲ್ಟ್ಸ್ ಸಹ ಒಳ್ಳೆಯದುಂಟು. ಸೊ ಅವರಿಗೆ ಊಟ ಮಧ್ಯದಲ್ಲಿ ಸಿಕ್ಕಾಕಿಕೊಂಡ್ರೆ ಸಹ ಅದನ್ನೆಲ್ಲ ಅವರಿಗೆ ತೆಗಿಲಿಕ್ಕೆ ಈಗ ಗೊತ್ತು, ಮತ್ತು ಫ್ಲಾಸಿಂಗ್ ಹೇಳಿಕೊಡ್ತೇವೆ, ಅದರಲ್ಲಿ ಸಹ ಇಂಥ ಪ್ರಾಬ್ಲಮ್ಗಳು ಸಾಲ್ವ್ ಆಗ್ತದೆ. ಇದನ್ನು ನೀವು ಫಿಕ್ಸ್ ಮಾಡೋದು ಸಿಮೆಂಟ್ನಿಂದ ಯಾವುದರಿಂದ? ನಾವು ರೆಸಿನ್ ಸಿಮೆಂಟ್ ಹೇಳ್ತೇವೆ, ಗ್ಲಾಸ್ ಐನಮ ಸಿಮೆಂಟ್ ಅಂತದ್ದು, ವೇರಿಯಸ್ ಲ್ಯೂಟಿಂಗ್ ಸಿಮೆಂಟ್ಸ್ ಬೇಸಿಕ್ಲಿ ಅದನ್ನು ಯೂಸ್ ಮಾಡ್ತೇವೆ. ರೆಸ್ಟೋರೇಟಿವ್ ಸಿಮೆಂಟ್ಸ್ ಅಲ್ಲ, ಲ್ಯೂಟಿಂಗ್ ಅಂತ, ಅದರಲ್ಲಿ ವ್ಯತ್ಯಾಸಗಳಿದೆ, ಅದನ್ನು ಯೂಸ್ ಉಪಯೋಗಿಸುತ್ತೇವೆ. ಈ ಥರದ ಮಾಡಿದಂಥ ಫಿಕ್ಸ್ ಮಾಡಿದ ಇದು ಸುಮಾರು ಎಷ್ಟು ವರ್ಷ ಬಾಳಿಕೆ ಬರ್ಬೋದು? ಆಗ 5 ವರ್ಷ ಅಂತ ಹೇಳಿ ಇದು ಅದೇ ನಾನು ಹೇಳಿದೆ. ಈಗ ಕೆಲವು ಸಲ ಏನಾಗ್ತದೆ ಅಂದರೆ ಕೆಲವು ಅದು ಬೈಟ್ ಮೇಲೆ ಡಿಪೆಂಡ್, ಕೆಲವುದೆಲ್ಲ ಎದ್ದು ಬರ್ತದೆ ಅದನ್ನು, ಅದನ್ನು ನಾವು ರೀಸಿಮೆಂಟ್ ಮಾಡ್ಬೋದು. ಬಟ್ ಕೆಲವುದೆಲ್ಲ ನೀವು ಕೆಲವು ಪೇಷೆಂಟ್ಗಳು ಹೇಳಿದೆ 30-40 ವರ್ಷ ಸಹ ಬಂದಿದೆ ಹಾಗೆ, ಅದೇನು ತೊಂದರೆ ಆಗುದಿಲ್ಲ. ಅಂತ ಹೇಳಿದ್ರೆ ನೀವು ಗಟ್ಟಿ ಪದಾರ್ಥಗಳನ್ನು ತಿನ್ನಬಾರದು ಈ ಹಲ್ಲುಗಳು ಇರುವಲ್ಲಿ, ಆ ಥರದ್ದುಂಟ? ಹಾಗೆಂತ ಇರುವುದಿಲ್ಲ ನಾರ್ಮಲಿ. ಅದೀಗ ವಾಟ್ ಎವರ್ ಸೆಡ್ ಅಂಡ್ ಡನ್, ನಮ್ಮ ನ್ಯಾಚುರಲ್ ಹಲ್ಲು ಈಸ್ ಆಲ್ವೇಸ್ ನ್ಯಾಚುರಲ್, ಆರ್ಟಿಫಿಷಿಯಲ್ ಇಸ್ ಆರ್ಟಿಫಿಷಿಯಲ್. ಸೊ ನಾವು ಅದನ್ನು ಉಪಯೋಗಿಸುವಾಗ ಸಹ ಅದನ್ನು ಕರೆಕ್ಟಾಗಿ ಜಾಗರೂಕತೆಯಿಂದಲೇ ಮಾಡೋದು ಒಳ್ಳೆಯದು. ಈಗ ಇದರ ನಂತರ ನೀವು ಇಂಪ್ಲಾಂಟ್ ಅಂತ ಹೇಳಿದ್ರಿ, ಇಂಪ್ಲಾಂಟ್ ಅಂದ್ರೆ ಯಾವ ತರ ಮಾಡಿ? ಅದಕ್ಕೆ ಟೈಟೇನಿಯಂ ಅಂತ ಒಂದು ಫಿಕ್ಸ್ಚರ್ ಇರ್ತದೆ. ಅದು ಈಗ ನಾನು ಮೊದಲು ಹೇಳಿದಾಗೆ ಈಗ ಪೇಷಂಟ್ ಒಸಡು ಎಲುಬೆಲ್ಲ ಒಳ್ಳೇದಿದ್ರೆ ನಾವು ಇಂಪ್ಲಾಂಟ್ ಪ್ಲೇಸ್ಮೆಂಟ್ ಮಾಡ್ತೇವೆ. ಅದು ಹಲ್ಲು ತೆಗೆದ ತಕ್ಷಣ ಸಹ ಮಾಡ್ತಾರೆ, ಇಮಿಡಿಯೇಟ್ ಲೋಡಿಂಗ್ ಮಾಡ್ತಾರೆ, ಅಥವಾ ಹಲ್ಲು ತೆಗೆದ ನಂತರ 3 ತಿಂಗಳ ನಂತರ ಅದನ್ನು ಸಹ ಆಗ ಸಹ ಪ್ಲೇಸ್ಮೆಂಟ್ ಮಾಡ್ತೇವೆ. ಸೊ ಬೇರೆ ತುಂಬಾ ಟೆಕ್ನಿಕ್ಸ್ ಇದೆ. ಬಟ್ ಇಂಪ್ಲಾಂಟ್ ಬೇಸಿಕಲಿ ಹೇಳುವುದಾದ್ರೆ ಆ ಟೈಟೇನಿಯಂ ಫಿಕ್ಸ್ಚರ್ಸ್ ಅನ್ನು ನಾವು ಸರ್ಜರಿ ಮೂಲಕ ಫ್ಲಾಪ್ ಓಪನ್ ಮಾಡಿ ಪ್ಲೇಸ್ ಮಾಡ್ತೇವೆ, ಅದನ್ನು ಮುಚ್ಚುತ್ತೇವೆ 3 ತಿಂಗಳ ನಂತರ. ಮತ್ತೆ ಬೋನ್ ಬಿಲ್ಡಪ್ ಆಗಬೇಕಲ್ಲ, ಅದನ್ನು ಹಿಡ್ಕೊಳ್ಬೇಕು, ಸ್ಟೆಬಿಲಿಟಿ ಬರಬೇಕು ನಮಗೆ. ಅದರ ನಂತರ ಪುನಃ ರೋಗಿಗಳನ್ನು ವಾಪಸ್ ಕರೀತೇವೆ, ಫ್ಲಾಪ್ ಓಪನ್ ಮಾಡ್ತೇವೆ. ಮತ್ತೆ ನೆಕ್ಸ್ಟ್ ಸ್ಟೆಪ್ ಅಂದರೆ ಈಗ ನಾವು ನಿಮ್ಮ ಹಲ್ಲಿದ್ರೆ ಹೇಗೆ ನೀವು ಪ್ರಿಪೇರ್ ಮಾಡ್ತೀರಿ ಅಂಥದ್ದೇ ಒಂದು ಅಪಾರ್ಟ್ಮೆಂಟ್ ಅಂತ ಹೇಳ್ತೀವಿ, ಅಂಥ ಒಂದು ಉಪಕರಣ ಫಿಕ್ಸ್ ಮಾಡ್ತೇವೆ. ಅದರ ನಂತರ ಅದರ ಅಳತೆ ತೆಗೀತೇವೆ, ಅದರ ಮೇಲೆ ಪ್ರೊಸೆಸಸ್ ಮಾಡಿ ಕೊಡುತ್ತೇವೆ. ಇದು ಕೂಡ ನೀವು ಮೊದಲು ಫಿಕ್ಸ್ ಮಾಡಿದ ಹಲ್ಲಿನ ಟೈಪೇ ಅಥವಾ ಬೇರೆನಾದರೂ ಟೈಪ್ನ ಹಲ್ಲ ಇದು? ಫಿಕ್ಸ್ ಮಾಡಿದ ಟೈಪಿನ ಹಾಗೆ ಆಗ್ತದೆ. ಈಗ ನೀವು ಹೇಳಿದ್ರೆ ಅದರ ಮೊದಲಿನ ಗಮ್ಮಿನ ಒಳಗೆ ಅಥವಾ ನಮ್ಮ ಒಸಡಿನ ಒಳಗಿನ ಬೋನಿನ ಮೇಲೆ ಹೊಂದಿಕೊಂಡು ಇವರಿಗೆ ಇಂಪ್ಲಾಂಟ್ ಮಾಡಲಿಕ್ಕೆ ಆಗುವುದಿಲ್ಲ ಅಂತ ಯಾವಾಗಾದ್ರೂ? ಹೌದು ಇದೆ. ಈಗ ಮೆಡಿಕಲ್ ಕಂಡೀಷನ್ಸ್ ಇರ್ತದೆ, ಈಗ ಹೈ ಡಯಾಬಿಟಿಕ್ ಪೇಷಂಟ್ಸ್ ಇರ್ತಾರೆ, ಅಂಥವರಿಗೆ ಅವರ ಬೋನ್ ಕ್ವಾಲಿಟಿ ಆಸ್ ಇಟ್ ಇಸ್ ಒಳ್ಳೆದಿರುವುದಿಲ್ಲ. ಸೊ ಕಂಟ್ರೋಲ್ ಡಯಾಬಿಟಿಕ್ಸ್ ಎಲ್ಲ ಮಾಡ್ತೇವೆ, ಅದಂತೂ ಪ್ರಾಬ್ಲಮ್ ಇಲ್ಲ. ಈಗ ಡಯಾಬಿಟಿಕ್ಸ್ ಇದ್ದ ತಕ್ಷಣ ಇಂಪ್ಲಾಂಟ್ ಆಗೋದಿಲ್ಲ ಅಂತ ಇಲ್ಲ, ಬಟ್ ಬೋನ್ ಕ್ವಾಲಿಟಿ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಈ ರಿಸಾಪ್ಷನ್ ರೇಟ್ ಸ್ವಲ್ಪ ಜಾಸ್ತಿ ಇರ್ತದೆ ಡಯಾಬಿಟಿಕ್ ಪೇಷಂಟ್ಸಲ್ಲಿ. ಸೊ ಅನ್ಕಂಟ್ರೋಲ್ ಡಯಾಬಿಟಿಸ್ ಇದ್ದರೆ ನಮಗೆ ಕಷ್ಟ ಆಗ್ತದೆ, ಪ್ರೈಮರಿ ಸ್ಟೆಬಿಲಿಟಿಯೇ ಸಿಗದಿದ್ದರೆ ಮತ್ತೆ ಮಾಡಿ ಪ್ರಯೋಜನ ಆಗೋದಿಲ್ಲ. ಹಾಗೆ ಬೋನ್ ಕ್ವಾಲಿಟಿ ಬಹಳ ಮುಖ್ಯ. ಈಗ ನೀವು ಆದರೆ ಮೊದಲು ಅವರ ಹೊಸಡಿನ ಇದರಲ್ಲಿ ಒಂದು ಚಿಕ್ಕದಾದಂಥ ಆಪರೇಷನ್ ಮಾಡಿ ಅದರಲ್ಲಿ ನೀವು ಮೊದಲು ಒಂದು ಇದನ್ನು ಫಿಕ್ಸ್ ಮಾಡುವಂಥ, ಹೌದು 3 ತಿಂಗಳ ನಂತರ ಅದರ ಮೇಲೆ ಹಲ್ಲು ಕೂರಿಸುವಂಥ, ಈ ಸಂದರ್ಭದಲ್ಲಿ ಅವರಿಗೇನಾದರೂ ಕೂಡ ಎಲರ್ಜಿ ತೊಂದರೆಗಳು ಬರುವಂಥದ್ದು ಏನಾದರೂ ಉಂಟಾ? ಇಲ್ಲ, ಹಾಗೇನು ಆಗುದಿಲ್ಲ, ಅದು ಕೇರ್ ತೆಕ್ಕೊಳ್ತೇವೆ. ಈಗ ನಾವು ಒಂದು ಪೇಷಂಟ್ ಹಲ್ಲು ತೆಗೆದಾಗ ಎಷ್ಟು ಹೇಗೆ ಮೆಡಿಕೇಶನ್ ಕೊಡ್ತೇವೆ ಹಾಗೆ ಇಲ್ಲಿ ಸಹ ಇಲ್ಲಿ ಕೂಡ ಇಲ್ಲಿ ಅಂಥದ್ದು ವಿಶೇಷ ಏನು ಎಂತ ಅಂತ ಪ್ರಾಬ್ಲಮ್ ಬರುವುದಿಲ್ಲ, ಅನ್ಲೆಸ್ ಇಟ್ ಇಸ್ ಅ ಮೇಜರ್ ಸರ್ಜರಿ. ಈಗ ಇದು ಮಾಡಿದ ಮೇಲೆ ಇದು ಪರ್ಮನೆಂಟಾ? ಹೌದು, ಪರ್ಮನೆಂಟ್. ಇದಕ್ಕೆ ಇಷ್ಟು ವರ್ಷ ಅಂತ ಹೇಳಿ ಏನು ಇಲ್ಲ ಇಲ್ಲ ಹಾಗೇನು ಇರುವುದಿಲ್ಲ ಹಾಗಿಲ್ಲ ಇದರ ಹಾಗೆ ಬರುತ್ತೆ ಫಿಕ್ಸ್ಡ್ ಪ್ರೊಸೆಸಸ್ ಹೇಗೆ ಕೊಡ್ತೇವೆ ಹಾಗೆ ಇದು ಸರ್ ಇದರಲ್ಲಿ ತೊಳೆಯುವುದರಲ್ಲಿ ಇದೆಲ್ಲ ನಮ್ಮ ನ್ಯಾಚುರಲ್ ಹಲ್ಲು ತೊಳೆಯುವ ಹಾಗೆ ಮಾಡಬೇಕೋ ಹೇಗೆ ಇಲ್ಲ ಇದಕ್ಕೆ ಸಹ ನಾವು ಫ್ಲಾಸಿಂಗ್ ನಾವು ಹೇಗೆ ನಮ್ಮ ಹಲ್ಲನ್ನು ಮ್ಯಾನೇಜ್ ಮಾಡ್ತೇವೆ ಅದೇ ರೀತಿಯಲ್ಲಿ ಮ್ಯಾನೇಜ್ ಮಾಡ್ತೇವೆ ಫ್ಲಾಸಿಂಗ್ ಮಾಡ್ಬೋದು ಮತ್ತೆ ಇಂಟರ್ಪ್ರಾಕ್ಸಿಮಲ್ ಕ್ಲೆನ್ಸಿಂಗ್ ಬ್ರಷಸ್ ಅಂತ ಸಣ್ಣ ಸಣ್ಣ ಬ್ರಷಸ್ ಸಿಗ್ತದೆ ಅದು ಉಪಯೋಗಿಸಬಹುದು ಮತ್ತೆ ರೆಗ್ಯುಲರ್ ಬ್ರಷಿಂಗ್ ಈ ತರ ಇಂಪ್ಲಾಂಟ್ ಮಾಡೋದು ಒಂದೊಂದು ಹಲ್ಲನ್ನು ಇಂಪ್ಲಾಂಟ್ ಮಾಡ್ತಿರೋ ಇಡೀ ಸೆಟ್ ದವಡೆಯದ ಎಲ್ಲವನ್ನು ಕೂಡ ಇಂಪ್ಲಾಂಟ್ ಮಾಡ್ಲಿಕ್ಕೆ ಈಗ ನಾವು ಫುಲ್ ಸೆಟ್ ಕೊಡಬೇಕಾದ್ರೆ ನಾಲ್ಕು ಇಂಪ್ಲಾಂಟ್ ಪ್ಲೇಸ್ ಮಾಡಿ ಅದರ ಮೇಲೆ ಸೆಟ್ ಕೊಡ್ಲಿಕ್ಕೆ ಆಗ್ತದೆ ಮತ್ತೆ ಸಿಂಗಲ್ ಇಂಪ್ಲಾಂಟ್ ಸಹ ಪ್ಲೇಸ್ ಮಾಡ್ತೇವೆ ಮತ್ತೆ ನಾನು ಆಗ ಕೊಟ್ಟ ಎಕ್ಸಾಂಪಲ್ ಈಗ ನೀವು ಕೇಳಿದ್ರಿ ಮೂರ್ನಾಲ್ಕು ಹಲ್ಲು ಹಿಂದಿಂದ ಹೋಗಿದ್ರೆ ಆಗ ಅಲ್ಲಿ ಲಾಸ್ಟ್ಗೆ ಒಂದು ಇಂಪ್ಲಾಂಟ್ ಕೊಟ್ಟು ಮತ್ತೆ ನಾವು ಫಿಕ್ಸ್ಡ್ ತರ ಸಹ ಕೊಡ್ಲಿಕ್ಕೆ ಆಗ್ತದೆ ಇಂಪ್ಲಾಂಟ್ ಮಾಡಿದ್ಮೇಲೆ ಪೇಷಂಟ್ ಯಾವ ರೀತಿಯಲ್ಲಿ ಗಮನವನ್ನು ಹರಿಸಬೇಕು ಈ ಹಲ್ಲುಗಳ ಬಗ್ಗೆ ಏನಾದರೂ ಕೂಡ ವಿಶೇಷವಾಗಿ ನಾರ್ಮಲ್ ಫುಡ್ ಅಲ್ಲ ಎಲ್ಲ ಕರೆಕ್ಟ್ ತೆಗೊಳ್ಬಹುದು ಬಟ್ ನಾವು ಜಾಸ್ತಿ ವೇರ್ ಅಂಡ್ ಟೇರ್ ಇರುವಂಥದ್ದು ಅಂಥದ್ದು ಸ್ವಲ್ಪ ಆಕ್ಷನ್ ಸ್ವಲ್ಪ ಜಾಗ್ರತೆಯಿಂದ ಮಾಡಬೇಕು ಸಾಮಾನ್ಯ ಮಟ್ಟಿಗೆ ಇದು ಪರ್ಮನೆಂಟ್ ಅಂತ ಹೌದು ಹೌದು ಈ ಇಂಪ್ಲಾಂಟ್ ಅನ್ನು ನೀವು ಮಕ್ಕಳಿಂದ ಹಿಡಿದು ಏಜ್ ಆದವರವರೆಗೆ ಎಲ್ಲರಲ್ಲಿ ಮಾಡ್ತೀರಾ ಇಲ್ಲ ಇಲ್ಲ ಮಕ್ಕಳಿಗೆ ನಾವು ಆಸ್ ಆಫ್ ಅಟ್ ಲೀಸ್ಟ್ ನಾವು 18 ಇಯರ್ಸ್ ಅಬೌವ್ ಎಂಟೈರ್ ನಮ್ಮ ಜಾ ಗ್ರೋತ್ ಆಗಿರಬೇಕು ಅದರ ಮೊದಲು ನಾವು ಇಂಥ ಈವನ್ ಫಿಕ್ಸ್ಡ್ ಪ್ರೊಸೆಸಸ್ ಕೂಡ ನಾವು ಕೊಡೋದಿಲ್ಲ ಜಾ ಗ್ರೋತ್ ಕಂಪ್ಲೀಟ್ಲಿ ಆದ ನಂತರ ಮಾತ್ರ ನಾವು ಈ ಫಿಕ್ಸ್ಡ್ ಪ್ರೊಸೆಸಸ್ಗೆ ಇಂಪ್ಲಾಂಟ್ ಈಗ ಫಿಕ್ಸ್ಡ್ ಅಲ್ಲಿ ಬರ್ತದೆ ಅಂಟಿಲ್ ದೆನ್ ಈಗ ಒಂದು ಒಂದು 10 ವರ್ಷ 15 ವರ್ಷದ ಹುಡುಗ ನಿಮಗೆ ಇದು ಹಲ್ಲು ಹೋಯ್ತು ಅಂತ ಇಟ್ಕೊಳ್ಳಿ ನಾವು ರಿಮೂವಲ್ ಪ್ರೊಸೆಸಸ್ ಕೊಡ್ತೇವೆ ಅದರ ನಂತರ ಮಾತ್ರ ಅವನು ಒಂದು ಕಂಪ್ಲೀಟ್ ಓನ್ ಜಾ ಗ್ರೋತ್ ಆದ ನಂತರ ನಾವು ಅವರಿಗೆ ಫಿಕ್ಸ್ಡ್ ಪ್ರೊಸೆಸಸ್ ಕೊಡ್ತೇವೆ ಸಾಮಾನ್ಯದ ಈ ರೀತಿಯ 18 ವರ್ಷದ ಒಳಗಿನ ಮಕ್ಕಳಲ್ಲಿ ಈ ತರ ಹಲ್ಲುಗಳು ಬಾರದೇ ಇರುವಂತಹ ಚಾನ್ಸ್ಗಳು ಇದ್ದಾವ ಕಂಜುನೈಟಲಿ ಮಿಸ್ಸಿಂಗ್ಸ್ ಇದೆ ಕೆಲವು ಕಂಡೀಷನ್ಸ್ ಇದ್ದೇವೆ ಆ ಏಜ್ಗೆ ತಕ್ಕ ಟ್ರೀಟ್ಮೆಂಟ್ ಕೊಡ್ತಾ ಹೋಗ್ತೇವೆ ಅದು ಬೈ ಬರ್ತ್ನಿಂದಲೇ ಬರ್ತದ ಅದು ನಾವು ಟೂತ್ ಬರ್ಡ್ಸ್ ಅಂತ ಹೇಳ್ತೇವೆ ಅದು ನಾವು ಎಕ್ಸ್ರೇ ತೆಗೆದು ನೋಡುವಾಗ ಅಲ್ಲಿ ಟೂತ್ ಬರ್ಡ್ಸೇ ಇರುವುದಿಲ್ಲ ಆಗ ನಮ್ಗೆ ಗೊತ್ತಾಗ್ತದೆ ಇವರಿಗೆ ಈಗ ಮಿಸ್ಸಿಂಗ್ ಇದು ಕಂಪ್ಲೀಟ್ಲಿ ಇದು ಬರುವುದಿಲ್ಲ ಅಂತ ಹೇಳಿ ಆಗ ಅಂತ ಮಕ್ಕಳಿಗೆ ಮತ್ತೆ ನಾವು ಹೀಗೆ ಟ್ರೀಟ್ಮೆಂಟ್ ಕೊಡ್ಲಿಕ್ಕೆ ಶುರು ಮಾಡಿ ಆಗ 2-3 ವರ್ಷದಿಂದಲೇ ಈ ರೀತಿಯ ಒಂದು ವಿಶೇಷವಾದಂತಹ ಟ್ರೀಟ್ಮೆಂಟ್ ಕೊಡಬೇಕಾಗ್ತದೆ ಅವರಿಗೆ 2-3 ವರ್ಷ ಅಂದ್ರೆ ಅವರ ಏಜ್ ಹೇಳಿದ್ರೆ ಬಟ್ ಆಗ ಏನಾಗ್ತದೆ ಅಂದ್ರೆ ಆ ಅಷ್ಟು ಚಿಕ್ಕ ಪ್ರಾಯದಲ್ಲಿ ಅವರಿಗೆ ಅದನ್ನು ಇಟ್ಕೊಳ್ಳಿಕ್ಕೆ ಸಹ ಅವರಿಗೆ ಆಗುದಿಲ್ಲ ಅವರಿಗೆ ಮ್ಯಾನೇಜ್ ಮಾಡ್ಲಿಕ್ಕೆ ಆಗುವಂತ ಸಿಚುವೇಶನ್ ನಂತರವೇ ಇದನ್ನು ನಾವು ಕೊಡುತ್ತೆ ಈಗ ನೀವು ಬೇರೆ ಬೇರೆ ರೀತಿಯ ಮೆಟೀರಿಯಲ್ ಬೇಕು ಅಂತ ಹೇಳಿದ್ರಿ ಈ ಮೆಟೀರಿಯಲ್ ಅನ್ನ ಒಂದು ಪೇಷಂಟ್ ಯಾವ ತರದ ಒಂದು ಹಲ್ಲು ಬೇಕು ಅನ್ನೋದನ್ನ ಡಿಸೈಡ್ ಮಾಡಿ ಆದ್ರೆ ಹಲ್ಲನ್ನ ನೀವೇ ಅದನ್ನ ಹೇಗೆ ಕಟ್ಟುವುದು ಹಲ್ಲನ್ನ ಹೇಗೆ ಇಡುವುದು ಹಲ್ಲಿನ ಮೆಟೀರಿಯಲ್ ಹೇಗೆ ಮಾಡಬೇಕು ಅನ್ನೋದನ್ನ ನಿಮ್ಮ ಡಿಪಾರ್ಟ್ಮೆಂಟ್ ಅಲ್ಲೇ ಮಾಡ್ತಾರಾ ಹೇಗೆ ಈಗ ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಏನಂದ್ರೆ ಈಗ ಪ್ರೊಸಿಡಾಂಟಿಕ್ ಡಿಪಾರ್ಟ್ಮೆಂಟ್ ಅಲ್ಲಿ ನಮ್ಮಲ್ಲಿ 2 ವಿಭಾಗವಿರ್ತದೆ ಒಂದು ಕ್ಲಿನಿಕಲ್ ವಿಭಾಗ ಮತ್ತೊಂದು ಲೆಬೋರೇಟರಿ ವಿಭಾಗ ಆಸ್ ಅ ಪ್ರೊಸಿಡಾಂಟಿಸ್ಟ್ ನಾನು ಪೇಷಂಟ್ ಅನ್ನು ರೋಗಿಯನ್ನು ನೋಡ್ತೇನೆ ರೋಗಿ ಯಾವ ರೀತಿಯ ಟ್ರೀಟ್ಮೆಂಟ್ ಬೇಕಂತ ಡಿಸೈಡ್ ಮಾಡ್ತೇನೆ ಅಳತೆ ತೆಗಿತೇನೆ ಅದನ್ನೆಲ್ಲ ಮಾಡಿ ನೆಕ್ಸ್ಟ್ ಅದು ಹೋಗೋದು ನಮ್ಮ ಲೆಬೋರೇಟರಿಗೆ ಅಲ್ಲಿ ನಮ್ಮ ಡೆಂಟಲ್ ಟೆಕ್ನಾಲಜಿಸ್ ಅಂತ ಇರ್ತಾರೆ ಅವರು ಈ ಲೆಬೋರೇಟರಿ ಕೆಲಸಗಳನ್ನು ಮಾಡ್ತಾರೆ ನಾವು ಶೇಡ್ ಸೆಲೆಕ್ಟ್ ಎಲ್ಲ ನಾವು ಮಾಡ್ತೇವೆ ಬೇಕಂದ್ರೆ ರೋಗಿಯನ್ನು ನಾವು ನೋಡ್ತೇವೆ ಬಟ್ ನಮ್ಮದು ಒಂದು ರೆಕ್ವಿಸಿಷನ್ ಫಾರ್ಮ್ ಇರುತ್ತೆ ಆಥರೈಸೇಷನ್ ಫಾರ್ಮ್ ಇರ್ತದೆ ಅದರಲ್ಲಿ ನಾವು ಮೆನ್ಷನ್ ಮಾಡ್ತೇವೆ ಪೇಷಂಟ್ ಹೀಗೆ ಹೀಗೆ ಇದು ಅಗತ್ಯ ಉಂಟು ಅವರಿಗೆ ಈ ಶೇಡ್ ಬೇಕು ಅದನ್ನೆಲ್ಲ ಮೆನ್ಷನ್ ಮಾಡಿ ನಮ್ಮ ಆ ಕಮ್ಯುನಿಕೇಶನ್ ಅನ್ನು ಹಿಡ್ಕೊಂಡು ನಮ್ಮ ಡೆಂಟಲ್ ಟೆಕ್ನಾಲಜಿಸ್ ಅದನ್ನು ಈ ಉಪಕರಣಗಳನ್ನು ತಯಾರಿಸುತ್ತಾರೆ ಅವರು ಡೆಂಟಿಸ್ಟೇಯಾ ಅಲ್ಲ ಅವರು ಡೆಂಟಿಸ್ಟ್ ಇರುವುದಿಲ್ಲ ಅವರು ಅವರಿಗೆ ಡೆಂಟಲ್ ಟೆಕ್ನಾಲಜಿಸ್ಟ್ ಡೆಂಟಲ್ ಟೆಕ್ನಿಷಿಯನ್ಸ್ ಅಂತ ನಾವು ಹೇಳ್ತೇವೆ ಅವರಿಗೆ ನಾವು ಬೇರೆ ರೀತಿಯ ಟ್ರೈನಿಂಗ್ ಇರ್ತದೆ ಆ ಟ್ರೈನಿಂಗ್ ಒಳಗೊಂಡವರು ಈ ಡೆಂಟಲ್ ಟೆಕ್ನಾಲಜಿಸ್ಟ್ ಆಗಲು ಅರ್ಹರಿರ್ತಾರೆ ಇದು ಒಂಥರ ಪ್ಯಾರಾಮೆಡಿಕಲ್ ಇದಿದ್ದ ಹೌದು ಪ್ರೊಸ್ಟೋಡಾಂಟಿಸ್ಟ್ ಅಂತ ಹೇಳಿದ್ರೆ ಇದರ ಮೆಟೀರಿಯಲ್ ನ ಬಗ್ಗೆ ಅದರನ್ನು ನೀವು ಹೇಳುವುದಿಲ್ಲ ಆದ್ರೆ ಹೀಗೆ ಇರಬೇಕು ಅನ್ನೋದ್ರ ಒಂದು ಪಿಕ್ಚರ್ ಅನ್ನ ಕೊಡ್ತೀರಿ ಅಂತ ಹೌದು ನಾವು ಹೇಳ್ತೇವೆ ಈಗ ಈ ರೋಗಿಗೆ ನಾವು ಇಂಥ ಮೆಟೀರಿಯಲ್ ಅಲ್ಲಿ ಇಂಥ ಹಲ್ಲಿನಲ್ಲಿ ನಮಗೆ ವೆರೈಟೀಸ್ ಇರ್ತದೆ ನನಗೆ ಈ ರೀತಿಯ ಶೇಡ್ ಬೇಕು ಈ ರೀತಿಯ ಸೈಜ್ ಬೇಕು ಈ ರೀತಿಯ ಮೆಟೀರಿಯಲ್ ಬೇಕು ಈ ರೋಗಿಗೆ ಇದು ಬೇಕಂತ ನಾವು ಹೇಳ್ತೇವೆ ಈಗ ನಿಮ್ಮಂತಹ ಒಂದು ಯಾವ್ದಾದ್ರು ಕಾಲೇಜ್ಗಳಲ್ಲೋ ಮೆಡಿಕಲ್ ಡೆಂಟಲ್ ಕಾಲೇಜ್ ಅಥವಾ ಯಾವ್ದಾದ್ರು ಡೆಂಟಲ್ ಕ್ಲಿನಿಕ್ಗಳಲ್ಲಿ ಅಲ್ಲೇ ಈ ರೀತಿಯ ಹಲ್ಲುಗಳನ್ನ ರೆಡಿ ಮಾಡ್ತಾರೆ ಅಥವಾ ನಾವು ಎಲ್ಲಿಗಾದ್ರೂ ಬೇರೆ ಹೇಳಿ ಮಾಡಿಸ ಇಲ್ಲ ಇನ್ಸ್ಟಿಟ್ಯೂಷನ್ಸ್ಗಳಲ್ಲಿ ಅವರದೇ ಲೆಬಾರೇಟರಿ ಇರ್ತದೆ ಅಲ್ಲಿ ನಮ್ಮದೇ ಆದ ಡೆಂಟಲ್ ಟೆಕ್ನಾಲಜಿಸ್ಟ್ ಡೆಸಿಗ್ನೇಟೆಡ್ ಡೆಂಟಲ್ ಟೆಕ್ನಾಲಜಿಸ್ ಇರ್ತಾರೆ ಅವರು ನಮಗೆ ಅದನ್ನು ತಯಾರು ಮಾಡಿ ಕೊಡ್ತಾರೆ ಈಗ ಒಟ್ಟಾರೆಯಾಗಿ ಹೇಳುವುದಿದ್ರೆ ಈ ರೀತಿಯಲ್ಲಿ ಹಲ್ಲನ್ನು ರಿಪ್ಲೇಸ್ ಮಾಡುವ ಒಂದು ಅಗತ್ಯ ಬಿದ್ದಾಗ ಪೇಷಂಟ್ಗೆ ನೀವು ಏನು ಹೇಳಲಿಕ್ಕೆ ಬಯಸ್ತೀರಿ ಗಮನ ಜನರಲಿ ಪೇಷಂಟ್ ಅವರಿಗೆ ಹಲ್ಲು ಹುಳುಕಾಗಿದ್ರೆ ಅಥವಾ ಪೆರಡಾಂಟಲಿ ತುಂಬಾ ವೀಕ್ ಆಗಿದ್ರೆ ಆಗ ಹಲ್ಲು ತೆಗೆಯುವಂಥ ಪರಿಸ್ಥಿತಿ ಬಂದಾಗ ನಾವು ಆದಷ್ಟು ಹಲ್ಲನ್ನು ಉಳಿಸಲಿಕ್ಕೆ ನೋಡ್ತೇವೆ, ಬಟ್ ತೆಗೆಯುವಂಥ ಪರಿಸ್ಥಿತಿ ಬಂದು ಹಲ್ಲು ತೆಗೆದ ನಂತರ ನಾವು ಜನರಲಿ ಅಡ್ವೈಸ್ ಮಾಡೋದೇನಂದ್ರೆ ಹಲ್ಲು ತೆಗೆದ ನಂತರ ಒಂದು ಮೂರು ತಿಂಗಳು ಯಾಕಂದ್ರೆ ಅದು ಎಲುಬು ಕ್ರಿಯೇಟ್ ಆಗಲಿಕ್ಕೆ 3 ತಿಂಗಳು ಬೇಕು. 3 ತಿಂಗಳ ನಂತರ ನೀವು ಹಲ್ಲಿನ ಮರುಸ್ಥಾಪನೆ ಮಾಡಬೇಕಂತ ಹೇಳ್ತೇವೆ. ಹೆಚ್ಚಿನ ಪೇಷಂಟ್ಗಳನ್ನು ಗಮನಕ್ಕೆ ತಗೊಳ್ತಾರೆ, ಬರ್ತಾರೆ, ಬಟ್ ಹೆಚ್ಚಿನವರು ಕೆಲವರು ಅದನ್ನು ಮರೆತು ಬಿಡ್ತಾರೆ. ಅಂದರೆ ಹಲ್ಲು ನೋವಿದ್ದಾಗ ಬಂದು ಹಲ್ಲು ತೆಗೆಸ್ತಾರೆ ಮತ್ತು ಅದನ್ನು ಮರ್ತೋಯ್ತು. ಆಗ ಏನಾಗ್ತದೆ ಅಂದರೆ ಆ ಹಲ್ಲು ತೆಗೆದ ಅಕ್ಕಪಕ್ಕದ ಹಲ್ಲುಗಳು ಡ್ರಿಫ್ಟ್ ಆಗಲಿಕ್ಕೆ ಶುರು ಆಗ್ತಾರೆ. ಎದುರಿನ ಹಲ್ಲು ಹಿಂದೆ ಬರ್ತದೆ, ಹಿಂದಿದ್ದು ಹಲ್ಲು ಮುಂದೆ ಬರ್ತದೆ, ಮೇಲಿನ ಹಲ್ಲು ಕೆಳಗೆ ಬರ್ತದೆ. ಈಗ ಕೆಳಗಿನ ಹಲ್ಲು ತೆಗೆದಿದ್ರೆ ಮೇಲಿನ ಹಲ್ಲಿಗೆ ಸಪೋರ್ಟ್ ಇರುವುದಿಲ್ಲ ಕೆಳಗೆ, ಅದು ಕೆಳಗೆ ಬರ್ತದೆ. ಅಥವಾ ಮೇಲಿದ ಹಲ್ಲು ತೆಗೆದಿದ್ರೆ ಕೆಳಗಿನ ಹಲ್ಲು ಮೇಲೆ ಬರ್ತದೆ. ಆಗ ಏನಾಗ್ತದೆ, ಎಂಟೈರ್ ಸ್ಪೇಸಿಂಗ್ ಕ್ರಿಯೇಟ್ ಆಗ್ತದೆ ಹಲ್ಲಲ್ಲಿ, ಟೋಟಲ್ ಒಕ್ಲೂಷನ್ ಡಿಸ್ರಪ್ಟ್ ಅಂತ ಹೇಳ್ತೇವೆ ಅದಾಗ. ಸೊ ಆದ ಕಾರಣ ನಾನು ಏನು ಹೇಳಬಯಸ್ತೀನಿ ಅಂದರೆ, ಹಲ್ಲು ತೆಗೆದ್ರೆ ಅದನ್ನು ಮರುಸ್ಥಾಪಿಸಬೇಕು. ಆಗ ನಿಮ್ಮ ಉಳಿದ ಹಲ್ಲು ಕೂಡ ನೀವು ಪ್ರೊಟೆಕ್ಟ್ ಮಾಡ್ತೀರಿ, ಅದು ಒಳ್ಳೆಯ ರೀತಿಯಲ್ಲಿ ಇರ್ತದೆ. ಒಳ್ಳೆಯದು ಡಾಕ್ಟರ್ ಮಲ್ಲಿಕಾ ಶೆಟ್ಟಿ ಅವರೇ. ಮುಖ್ಯವಾಗಿ ಈ ಹಲ್ಲಿನ ಒಂದು ರಿಪ್ಲೇಸ್ಮೆಂಟ್, ಯಾವ ರೀತಿಯಲ್ಲಿ ಬೇರೆ ಹಲ್ಲನ್ನು ಇಟ್ಟು ಹಲ್ಲನ್ನು ರಿಪ್ಲೇಸ್ಮೆಂಟ್ ಮಾಡಬಹುದು, ಅದರಲ್ಲಿರುವಂಥ ವಿಧಾನಗಳ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೀರಿ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಹಲ್ಲಿನ ಬದಲಾವಣೆ ಈ ಕುರಿತು ಯನಪೊಯ ಡೆಂಟಲ್ ಕಾಲೇಜಿನ ಪ್ರೋಸ್ಟೋಡಾಂಟಿಕ್ಸ್ ವಿಭಾಗದ ಪ್ರಾಧ್ಯಾಪಕರಾದ ಡಾಕ್ಟರ್ ಮಲ್ಲಿಕಾ ಶೆಟ್ಟಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಆನೆಕಾಲು ರೋಗ ಸೋಂಕಿತ ಕ್ಯೂಲೆಕ್ಸ್ ಸೊಳ್ಳೆ ಕಡಿತದಿಂದ ಹರಡುತ್ತದೆ. ಮೈಕ್ರೋಫೈಲೇರಿಯಾ ಜಂತುಗಳು ಮನುಷ್ಯನ ದೇಹ ಹೊಕ್ಕಾಗ ಆನೆಕಾಲು ರೋಗ ಉಂಟಾಗುತ್ತದೆ. ಆರಂಭದಲ್ಲಿ ಯಾವುದೇ ಲಕ್ಷಣಗಳು ಕಾಣುವುದಿಲ್ಲ. ಸೋಂಕು ಉಂಟಾಗಿ 5-6 ವರ್ಷಗಳ ನಂತರ ಕೈಕಾಲು ಸ್ತನ ವೃಷಣಗಳಲ್ಲಿ ಊತ ಕಂಡುಬರುತ್ತದೆ. ನಿರ್ಲಕ್ಷ್ಯ ಮಾಡಿದರೆ ದೈಹಿಕ ಅಂಗವೈಕಲ್ಯ ಉಂಟಾಗಬಹುದು. ರೋಗ ಪತ್ತೆ ಹಚ್ಚಲು ರಾತ್ರಿ 8:30 ಮಧ್ಯರಾತ್ರಿ 12:00 ರಕ್ತಲೇಪನ ಸಂಗ್ರಹಿಸಿ ಪರೀಕ್ಷೆ ಮಾಡಲಾಗುತ್ತದೆ. ಮೈಕ್ರೋಫೈಲೇರಿಯಾ ದೃಢಪಟ್ಟವರಿಗೆ ವಯಸ್ಸಿಗೆ ಅನುಗುಣವಾಗಿ ಡಿಎಸಿ ಮಾತ್ರೆಗಳನ್ನು ನೀಡಲಾಗುತ್ತದೆ. ಆನೆಕಾಲು ರೋಗಕ್ಕೆ ಚಿಕಿತ್ಸೆ ಮತ್ತು ನಿರ್ವಹಣೆ ಅಗತ್ಯ. ಆನೆಕಾಲು ರೋಗ ತಡೆಗಟ್ಟಲು ಸಾರ್ವಜನಿಕರು ಮನೆಯ ಸುತ್ತಮುತ್ತ ನೀರು ನಿಲ್ಲದಂತೆ ಸ್ವಚ್ಛತೆ ಕಾಪಾಡಬೇಕು. ಸೊಳ್ಳೆಗಳು ಕಚ್ಚದಂತೆ ಸೊಳ್ಳೆ ಪರದೆ ಮತ್ತು ಸೊಳ್ಳೆ ನಿರೋಧಕಗಳನ್ನು ಉಪಯೋಗಿಸಬೇಕು. ಸಾಮೂಹಿಕ ಔಷಧ ನುಂಗುವ ಕಾರ್ಯಕ್ರಮದಲ್ಲಿ ಅರ್ಹರೆಲ್ಲರೂ ತಪ್ಪದೇ ಗುಳಿಗೆಗಳನ್ನು ಸೇವಿಸಬೇಕು. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರ ಸಂಪರ್ಕಿಸಿ. ಪ್ರಕಟಣೆ ರಾಷ್ಟ್ರೀಯ ಆರೋಗ್ಯ ಅಭಿಯಾನ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಇದೀಗ ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಪೇಟೆ ಧಾರಣೆ. ಹಳೆ ಅಡಿಕೆ ಕ್ವಿಂಟಾಲ್ಗೆ 32,000-45,500 ರೂಪಾಯಿ, ಹೊಸ ಅಡಿಕೆ ಕ್ವಿಂಟಾಲ್ಗೆ 33,000-36,500 ರೂಪಾಯಿ, ಕೋಕಾ ಕ್ವಿಂಟಾಲ್ಗೆ 24,500-26,500 ರೂಪಾಯಿ, ಕೊಬ್ಬರಿ ಸ್ಥಳೀಯ ಕ್ವಿಂಟಾಲ್ಗೆ 7,500-10,500 ರೂಪಾಯಿ, ತೆಂಗಿನಕಾಯಿ 1ನೇ ವರ್ಗ 1,000-20,000-26,000 ರೂಪಾಯಿ, ತೆಂಗಿನಕಾಯಿ 2ನೇ ವರ್ಗ 1,000-18,000-22,000 ರೂಪಾಯಿ, ಅಕ್ಕಿ ಸ್ಥಳೀಯ ಗಿರಣಿ ಕ್ವಿಂಟಾಲ್ಗೆ 4,350-5,250 ರೂಪಾಯಿ, ಕಟ್ಟ ಸಾಂಬಾರ್ ಕ್ವಿಂಟಾಲ್ಗೆ 3,500-4,100 ರೂಪಾಯಿ, ಐಆರ್8 ಕ್ವಿಂಟಾಲ್ಗೆ 3,450-4,250 ರೂಪಾಯಿ, ಆಮದು ಭತ್ತ ಕ್ವಿಂಟಾಲ್ಗೆ 2,100-2,300 ರೂಪಾಯಿ, ಆಮದು ಹಳದಿ ಬೆಲ್ಲ ಕ್ವಿಂಟಾಲ್ಗೆ 4,000-4,800 ರೂಪಾಯಿ, ಕೆಂಪು ಬೆಲ್ಲ ಕ್ವಿಂಟಾಲ್ಗೆ 4,200-4,600 ರೂಪಾಯಿ, ಕಪ್ಪು ಬೆಲ್ಲ ಕ್ವಿಂಟಾಲ್ಗೆ 4,250-4,900 ರೂಪಾಯಿ, ಮೆಣಸು ಕ್ವಿಂಟಾಲ್ಗೆ 19,000-30,000 ರೂಪಾಯಿ, ಕಾಳು ಮೆಣಸು ಕ್ವಿಂಟಾಲ್ಗೆ 13,000-64,500 ರೂಪಾಯಿ, ಬಾಳೆಕಾಯಿ ಮೈಸೂರು ಕ್ವಿಂಟಾಲ್ಗೆ 3,500-4,500 ರೂಪಾಯಿ, ಕದಳಿ ಕ್ವಿಂಟಾಲ್ಗೆ 5,500-6,500 ರೂಪಾಯಿ, ಗಾಳಿ ಕ್ವಿಂಟಾಲ್ಗೆ 4,000-5,500 ರೂಪಾಯಿ, ನೇಂದ್ರ ಬಾಳೆ ಕ್ವಿಂಟಾಲ್ಗೆ 6,000-7,000 ರೂಪಾಯಿ. ಇವು ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಪೇಟೆ ಧಾರಣೆ. ಈಗ ಅರ್ಚನಾ ಉಡುಪ ಹಾಡಿರುವ ಗುರು ಜಗನ್ನಾಥ ದಾಸರ ಒಂದು ಕೀರ್ತನೆ. ದೇವರಿಗೆ ಹಾರ ನೀಡಿದೆ ಅವರು ಪವ ನೋಡಿ ಮಗುಳದೆಯಿಂದ ದೇವರಿಗೆ ಹಾರ ನೀಡಿದೆ ಸೇವಕ ಜನಗಳ ಸೇವೆಗೆ ದೊರೆಯದೆ ಗೋವರ ಮನಿ ಮಹಾದೈವನಾದವರಿಗೆ ಸೇವಕ ಜನಗಳ ಸೇವೆಗೆ ದೊರೆಯದೆ ಗೋವರ ಮನಿ ಮಹಾದೈವನಾದವರಿಗೆ ಅವರು ಪವ ನೋಡಿ ಮಗುಳದೈಂದ ದೇವರಿಗೆ ಹಾರ ನೀಡಿದೆ ಚೋರನ ಕುಂದ ಶೂರಗೆ ಭಾರವಾದ ಗಿರಿಯ ಪೋತ ಧೀರಗೆ ಬೇಗ ಚೋರನ ಕುಂದ ಶೂರಗೆ ಭಾರವಾದ ಗಿರಿಯ ಪೋತ ಧೀರ